ನಮ್ಮ ನಡೆ ಮತಗಟ್ಟೆಯ ಕಡೆ ಧ್ಯೇಯವಾಕ್ಯದೊಂದಿಗೆ ರಾಜ್ಯಾದ್ಯಂತ ಮತದಾನ ಜಾಗೃತಿ ಕಾರ್ಯಕ್ರಮ. ಅರ್ಹ ಮತದಾರರಿಗೆ ಮನೆಯಿಂದಲೇ ಮತದಾನಕ್ಕೆ ನಾಳೆಯಿಂದ ಅವಕಾಶ. ವಿದ್ಯಾರ್ಥಿಗಳೆಲ್ಲರೂ ಚುನಾವಣಾ ರಾಯಭಾರಿಗಳಾಗಿ ಮತದಾನದಲ್ಲಿ ಭಾಗವಹಿಸಿ. ತುಷಾರ್ ಗಿರಿನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇನ್ನು ಮುಂದೆ ಕೇಳಿ ಮತಕ್ಷೇತ್ರ ದರ್ಶನ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ. ಚಿಕ್ಕಬಳ್ಳಾಪುರ ಜಿಲ್ಲೆ ಮುಂದುವರಿದ ಭಾಗ. ಭಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಆಂಧ್ರದ ಗಡಿಯಲ್ಲಿರುವ ಈ ತಾಲೂಕು ಅವಿಭಜಿತ ಕೋಲಾರ ಜಿಲ್ಲೆಯ ಭಾಗವಾಗಿದ್ದಾಗಿನಿಂದಲೂ ಕಮ್ಯುನಿಸ್ಟ್ ಚಳವಳಿಗೆ ಹೆಸರಾಗಿದೆ. 1983 ಸಿಪಿಐಎಂನಿಂದ ಅಪ್ಪಸ್ವಾಮಿ ರೆಡ್ಡಿ ಶಾಸಕರಾಗಿದ್ದರು. ನಂಜುಂಡಪ್ಪ ವರದಿಯ ಪ್ರಕಾರ ರಾಜ್ಯದ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಬಾಗೇಪಲ್ಲಿಯೂ ಒಂದಾಗಿದೆ. 1962 ಇದು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿತ್ತು. ಇತಿಹಾಸ ಪ್ರಸಿದ್ದ ಗುಮ್ಮನಾಯಕನಪಾಳ್ಯ ಕೋಟೆ, ಗೂಳೂರು ನಿಡುಮಾಮಿಡಿ ಮಠ, ಹೆಸರಾಂತ ಶ್ರೀ ವೆಂಕಟೇಶ್ವರ ದೇವಾಲಯ ಇನ್ನಿತರ ಪ್ರಮುಖ ಸ್ಥಳಗಳು ಇದೇ ತಾಲೂಕಿನಲ್ಲಿವೆ. ಪರಗೋಡು ಸಮೀಪ ಜಕ್ಕಲ ಮಡಗು ಜಲಾಶಯವಿದ್ದು ಅದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಪೂರೈಸುತ್ತದೆ. ಈ ಕ್ಷೇತ್ರವನ್ನು ಹಾಲಿ ಕಾಂಗ್ರೆಸ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪ್ರತಿನಿಧಿಸುತ್ತಿದ್ದಾರೆ. ಈ ಬಾರಿ ಕಾಂಗ್ರೆಸ್ನಿಂದ ಎಸ್ಎನ್ ಸುಬ್ಬಾರೆಡ್ಡಿ ಪುನರಾಯ್ಕೆ ಬಯಸಿದ್ದಾರೆ. ಬಿಜೆಪಿಯಿಂದ ಸಿ ಮುನಿರಾಜು, ಸಿಪಿಐಎಂನಿಂದ ಡಾ ಅನಿಲ್ ಕುಮಾರ್ ಅಭ್ಯರ್ಥಿಯಾಗಿದ್ದಾರೆ. ಒಟ್ಟಾರೆ 15 ಸ್ಪರ್ಧಾ ಕಣದಲ್ಲಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1,99,443 ಮತದಾರರಿದ್ದಾರೆ. ಅವರಲ್ಲಿ 98,871 ಪುರುಷರು ಮತ್ತು 1,543 ಮಹಿಳೆಯರು ಮತ್ತು 29 ಇತರೆ ಮತದಾರರಿದ್ದಾರೆ. 4,736 ಯುವ ಮತದಾರರು ಇದೇ ಮೊದಲ ಬಾರಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. 2018 83.1% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ 263. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಜಿಲ್ಲಾ ಕೇಂದ್ರವೂ ಆಗಿರುವ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ರಾಜಧಾನಿ ಬೆಂಗಳೂರಿಗೆ 56 ದೂರದಲ್ಲಿದೆ. ವಿಶ್ವವಿಖ್ಯಾತ ನಿಸರ್ಗ ರಮಣೀಯ ಪ್ರವಾಸಿ ತಾಣ ನಂದಿಗಿರಿಧಾಮ, ಐತಿಹಾಸಿಕ ಪ್ರಸಿದ್ದ ನಂದಿಯ ಶ್ರೀ ಭೋಗನಂದೀಶ್ವರ ದೇವಾಲಯ, ವಿಶ್ವವಿಖ್ಯಾತ ಎಂಜಿನಿಯರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟೂರು ಮುದ್ದೇನಹಳ್ಳಿ ಇದೇ ಕ್ಷೇತ್ರದಲ್ಲಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿನ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದ್ದ ಹಿನ್ನೆಲೆಯೂ ಈ ಕ್ಷೇತ್ರಕ್ಕಿದೆ. ಹೂವು, ತರಕಾರಿ ಮತ್ತು ಹೈನುಗಾರಿಕೆ ಪ್ರಸಿದ್ದಿಯಾಗಿದೆ. ನಂದಿಗಿರಿಧಾಮಕ್ಕೆ ರೋಪ್ವೇ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಇತ್ತೀಚೆಗೆ ಚಾಲನೆ ದೊರೆತಿದೆ. ಈ ಕ್ಷೇತ್ರವನ್ನು ಹಾಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಪ್ರತಿನಿಧಿಸುತ್ತಿದ್ದಾರೆ. ಈ ಬಾರಿ ಬಿಜೆಪಿಯಿಂದ ಡಾ ಕೆ ಸುಧಾಕರ್ ಪುನರಾಯ್ಕೆ ಬಯಸಿದ್ದಾರೆ. ಕಾಂಗ್ರೆಸ್ನಿಂದ ಪ್ರದೀಪ್ ಈಶ್ವರ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಜೆಡಿಎಸ್ನಿಂದ ಕೆಪಿ ಬಚ್ಚೇಗೌಡ, ಆಮ್ ಆದ್ಮಿ ಪಕ್ಷದಿಂದ ಎಂಎಂ ಬಾಷಾ, ಆರ್ಪಿಐ ಪಕ್ಷದಿಂದ ವೆಂಕಟರೋಣಪ್ಪ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಒಟ್ಟಾರೆ 12 ಅಂತಿಮ ಸ್ಪರ್ಧಾ ಕಣದಲ್ಲಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,07,850 ಮತದಾರರಿದ್ದಾರೆ. ಅವರಲ್ಲಿ 1,02,457 ಪುರುಷರು ಮತ್ತು 1,05,373 ಮಹಿಳೆಯರು ಮತ್ತು 20 ಇತರೆ ಮತದಾರರಿದ್ದಾರೆ. 5,616 ಯುವ ಮತದಾರರು ಇದೇ ಮೊದಲ ಬಾರಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. 87.69% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ರಾಜ್ಯದ ಪ್ರಮುಖ ರೇಷ್ಮೆ ನಗರಿಗಳಲ್ಲಿ ಶಿಡ್ಲಘಟ್ಟ ಮುಂಚೂಣಿಯಲ್ಲಿದೆ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಕೇವಲ 16 ದೂರದಲ್ಲಿರುವ ಶಿಡ್ಲಘಟ್ಟ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ರಾಜಧಾನಿ ಬೆಂಗಳೂರಿಗೆ ಸಮೀಪದಲ್ಲಿದೆ. ರೇಷ್ಮೆ ನಗರಿ ಖ್ಯಾತಿಯ ಶಿಡ್ಲಘಟ್ಟ ರೇಷ್ಮೆ ಬೆಳೆ ಮತ್ತು ರೇಷ್ಮೆ ಮಾರುಕಟ್ಟೆಗೆ ಪ್ರಸಿದ್ದಿ ಪಡೆದಿದೆ. ಈ ಮಾರುಕಟ್ಟೆ ಏಷ್ಯಾದ 2 ಅತಿದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿರುವುದು ವಿಶೇಷ. ಸ್ವಾತಂತ್ರ್ಯ ಹೋರಾಟಗಾರರ ಗ್ರಾಮವೆಂದೇ ಹೆಸರಾಗಿರುವ ದೇಶಭಕ್ತರಹಳ್ಳಿ ಗ್ರಾಮವು ಇದೇ ತಾಲೂಕಿನದ್ದು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇದೇ ಮಣ್ಣಿನಿಂದ ಬಂದಿರುವುದು ವಿಶೇಷ.

दुनिया के टॉप 10 इनिशिएटिव में शामिल किया है। ये और भी खुशी की बात है कि पूरे विश्व के 160 ऐसे इनिशिएटिव्स में नमामि गंगे को यह सम्मान मिला है। ಮನದ ಮಾತಿನ 100 ಚಿಂತನೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಏನ್ ಸೇಶಪ್ಪ, ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ ಅಕೌಂಟ್ಗೆ ಬರ್ತದಾ? ಹೋ ಮೇಸ್ಟ್ರೇ, ಹಂಗಾದ್ರೆ ಆಫೀಸ್ ಇಂದ ಆಫೀಸ್ಗೆ ಅಲಿಯೋದು ತಪ್ಪು ಅಣ್ಣು. ಹೌದು ಮೇಸ್ಟ್ರೇ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ಓ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್, ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ ಬಿಜೆಪಿಗೆ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಬಾತುಕೋಳಿ ಸಾಕಾಣಿಕೆ ಕುರಿತು ಡಾಕ್ಟರ್ ಪಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮಹೇಶ್ ಅವರೇ. ನಮಸ್ಕಾರ. ಈಗ ನಾವು ಅಲ್ಲಲ್ಲಿ ನಮ್ಮ ರಾಜ್ಯದಲ್ಲಿ ಈ ಬಾತುಕೋಳಿ ಸಾಕಾಣಿಕೆಯನ್ನು ನೋಡ್ತಾ ಇದ್ದೀವಿ. ಹೌದು, ಇದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ರೈತರು ಮಾಡದೇ ಇದ್ರು ಕೂಡ ಅಲ್ಲಲ್ಲೇ ಚದುರಿದಂತೆ ನಾವು ಕಾಣ್ತಾ ಇದ್ದೀವಿ. ಈ ಬಾತುಕೋಳಿ ಸಾಕಾಣಿಕೆ ಮಾಡೋದಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶಗಳಿದ್ದಾವೆ, ಮತ್ತು ಈ ಸಾಕಾಣಿಕೆಯ ವಿಧಾನಗಳು, ಮತ್ತು ಇದರ ಒಂದು ಲಾಭದಾಯಕತೆಯ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಬಾತುಕೋಳಿಯನ್ನು ಸದ್ಯದಲ್ಲಿ ಸಾಕಣೆ ಮಾಡ್ತಾ ಇದ್ದಾರೆ ಅಂತಾರೆ. ನಮಸ್ಕಾರ ರೈತ ಬಾಂಧವರೇ. ಈಗಿನ ವಿಶೇಷ ಏನಂತಂದ್ರೆ, ಬಾತುಕೋಳಿ ಸಾಕಾಣಿಕೆ ಅಂದ ತಕ್ಷಣ ನಮ್ಗೆ ಹೊಸದಾಗಿ ಕಾಣಿಸುತ್ತೆ, ಆದರೆ ನಮ್ಮ ಭಾರತದಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಸುಮಾರು 30 ಮಿಲಿಯನ್ ಬಾತುಕೋಳಿಗಳು ನಮ್ಮ ದೇಶದಲ್ಲಿದೆ. ನಮ್ಮ ಈಗ ಅಧಿಕೃತ ಎಸ್ಟಿಮೇಟ್ಗಳ ಪ್ರಕಾರ ಅಂದರೆ ಕೋಳಿ ಸಾಕಾಣಿಕೆ ಆದ್ಮೇಲೆ 2ನೇ ಸ್ಥಾನದಲ್ಲಿದೆ. ಸೊ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಈ 30 ಮಿಲಿಯನ್ ಕೋಳಿ ಅಂತ ಏನು ಹೇಳ್ತೀವಿ ಬಾತುಕೋಳಿಗಳು, ಅದರಲ್ಲಿ 90% ಇಂಡಿಜಿನಸ್ ಅಂತ ಇಂಗ್ಲೀಷ್ ಅಲ್ಲಿ, ಅಂದ್ರೆ ಭಾರತೀಯ ಮೂಲದ ಸ್ಥಳೀಯ ತಳಿಗಳು. ಆದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಅಧಿಕೃತ ತಳಿ ಅಂತ ಹೇಳಿ ಹೆಸರು ಕೊಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇದರಲ್ಲಿ ಡಾಕ್ಯುಮೆಂಟೇಶನ್ ಆಗ್ಲಿ ಅಥವಾ ಯಾವುದೇ ರೀತಿ ದಾಖಲಾತಿಗಳು ಇಲ್ದಿರೋದ್ರಿಂದ ಇದನ್ನ ಏನ್ ಮಾಡಿದೀವಿ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಬ್ರೀಡ್ಸ್ ಅಂತ ಕರೆಯೋಕ್ಕಾಗಲ್ಲ. ಅದೇನೆ, ಇನ್ನು 2 ತಳಿಗಳು ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಕೋಳಿ ಅಭಿವೃದ್ಧಿ ಸಂಸ್ಥೆ, ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆ, ಈ ಅಡಿಯಲ್ಲಿ ನಮ್ಮ ಬಾತುಕೋಳಿ ಯೂನಿಟ್ ಅಂತಾನೆ ಮಾಡಿದ್ವಿ, ದೊಡ್ಡ ಯೂನಿಟ್ ಘಟಕ. ಮುಂಚೆ ಇದನ್ನ ಆಕ್ಚುಲಿ ಕೇಂದ್ರೀಯ ಬಾತುಕೋಳಿ ಅಭಿವೃದ್ಧಿ ಸಂಸ್ಥೆ ಅಂತಾನೆ ಇತ್ತು, ಈಗ ಅದನ್ನ ನಮ್ಮ ತಾಯಿ ಸಂಸ್ಥೆ ಜೊತೆಗೆ ಮರ್ಜ್ ಮಾಡಿ ಅದರ ಕೆಳಗಡೆ ಬಾತುಕೋಳಿ ಘಟಕ ಅಂತ ಮಾಡಿದ್ವಿ. ನಮ್ಮಲ್ಲಿ 2 ತಳಿಗಳಿದೆ, ಒಂದು ಕಾಕಿ ಕ್ಯಾಂಬಲ್ ಅಂತ ಹೇಳಿ ಮೊಟ್ಟೆ ತಳಿ, ಇದನ್ನ ಯುರೋಪಿಂದ ನಮ್ಮ ದೇಶಕ್ಕೆ ತಂದಿದ್ದೀವಿ. ಅದೇ ರೀತಿ ಪೆಕಿನ್ ಅಂತ ಹೇಳಿ ಮಾಂಸ ತಳಿ, ಬಿಳಿ ಬಾತುಕೋಳಿ ಅಂತ ಕರೀತಾರೆ ಜನರ ರೈತರು ಸಾಮಾನ್ಯವಾಗಿ. ಅದರ ಒಂದು ಇದನ್ನ ನಾವು ಈ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಅದು ವಿಯೆಟ್ನಾಂ ಮುಖಾಂತರ ನಮಗೆ ಬಂತು. ಅದರ ಸ್ವಂತ ತಳಿ ಅದು ಚೈನಾದು. ಈ 2 ವಿಶೇಷ ತಳಿಗಳು ಹೆಂಗೆ ಅಂದ್ರೆ, 8 ವಾರದಲ್ಲಿ ಸುಮಾರು 3 ಕೆಜಿ ತೂಕ ಬರ್ತಕ್ಕಂತ ಬಾತುಕೋಳಿ, ಬಿಳಿ ಬಾತುಕೋಳಿ ಹಾಗೂ ನಮ್ಮ ಕಾಕಿ ಕ್ಯಾಂಬಲ್ ತಳಿ ಬಂದು 300 ಮೊಟ್ಟೆ ಕೊಡುತ್ತೆ. ಒಂದು 52ನೇ ಪ್ರೊಡಕ್ಷನ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ಅದು 16ನೇ ವಾರದಲ್ಲಿ ಮೆಚುರಿಟಿ ಅಂತ ಹೇಳ್ತೀವಿ, ಅವಾಗ ಮೊಟ್ಟೆ ಇಡೋಕೆ ಶುರು ಆಗುತ್ತೆ. ಆ ನಂತರ ಹೆಚ್ಚಿನದಾಗಿ ಮೊಟ್ಟೆ ಇಡೋಕೆ ಶುರು ಆದಾಗ 300 ಮೊಟ್ಟೆ ತನಕ ಕೊಡುತ್ತೆ. ಆದರೆ ಬಹುಶಃ ನಮ್ಮ ಭಾರತದಲ್ಲಿ ಈಗ ನೀವೇನು ಕೇಳಿದ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋ ಪ್ರಶ್ನೆಗೆ ಬಂದರೆ, ಸ್ಥಿತಿ ಕರ್ನಾಟಕದಲ್ಲಿ ನಡೀತಾ ಇರೋದಕ್ಕೆ ನೊಮ್ಯಾಡಿಕ್ ಫಾರ್ಮಿಂಗ್ ಅಂತ ಕರಿತೀವಿ, ಅಂದರೆ ವಲಸೆ ಮಾರಿ ಪದ್ಧತಿ ಅಂತ ಕರಿಬೋದು, ಅಲೆಮಾರಿ ಪದ್ಧತಿ. ಯಾಕಂದರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ನಾವು ಬಾತುಕೋಳಿ ಏನು ನೋಡ್ತೀವೋ ನಮ್ದಲ್ಲ, ಕೇರಳದಲ್ಲಿ ಒಂದು ದೊಡ್ಡ ಒಂದು ಉದ್ಯಮ ನಡೀತಾ ಇದೆ. ಹೇಗೆ ಅಂತಂದ್ರೆ, ಅವರುಗಳು ಹಳ್ಳಿಗಳಲ್ಲಿ ಹೆಣ್ಣು ಕೋಳಿ ಮತ್ತು ಗಂಡು ಕೋಳಿನ ಕೊಂಡ್ಕೋತಾರೆ ಟ್ರೇಡರ್ಸ್ಗಳು, ಅವರೊಂದು ವ್ಯಾಪಾರಸ್ಥರು ಗುಂಪು ಮಾಡ್ಕೋತಾರೆ. ಸುಮಾರು ಒಂದು 5,000 ಕೋಳಿನ ಒಂದು ಗುಂಪು ಮಾಡ್ಕೋತಾರೆ, ಗುಂಪು ಮಾಡಿಕೊಂಡು ಅವು ಹೆಣ್ಣು ತಳಿಗಳನ್ನ ಹೆಚ್ಚದ ಇಟ್ಕೊತಾರೆ, ಒಂದು 10 ಭಾಗ ಗಂಡು ತಳಿ ಇಟ್ಕೋತಾರೆ. ಇದನ್ನ ಸ್ಥಳದಿಂದ ಸ್ಥಳಕ್ಕೆ ಎಲ್ಲೆಲ್ಲಿ ಭತ್ತ ಸಾಕಾಣಿಕೆ ಮಾಡ್ತಾರಲ್ಲ, ನಮ್ಮ ಭತ್ತ ಬೆಳೆದಿರ್ತಾರೆ, ಭತ್ತ ಗದ್ದೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಕಟಾವ್ ಆದ ನಂತರ ಒಂದು 3 ತಿಂಗಳ ಪಿರಿಯಡ್ ಆ ರೈತನಿಗೆ ಅಂತ ಉಪಯೋಗ ಇರಲ್ಲ ಭತ್ತದ ಜಾಗ. ಅವಾಗ ಏನ್ ಮಾಡ್ತಾರೆ, ಅಂತ ಜಾಗಗಳನ್ನ ಅಧಿಕೃತವಾಗಿ ಇವರು ಬಾಡಿಗೆಗೆ ತಗೊಳ್ತಾರೆ. ಒಂದು 10 ಎಕರೆ ಜಾಗ ತೇವಾಂಶ ಇರುತ್ತಲ್ಲಿ, ತೇವಾಂಶ ಇರುತ್ತೆ. ಒಂದು ಎರಡನೇದು ವಿಶೇಷ ಏನಂತಂದ್ರೆ ಇಬ್ಬರಿಗೂ ಲಾಭದಾಯಕ ಅಂತ ಇದ್ರಲ್ಲಿದೆ. ಹೇಗೆ? ಭತ್ತದ ಕಾಳುಗಳು ಬಿದ್ದಿರ್ತವೆ, ಭತ್ತದ ಕಾಳು ಬಿದ್ದಿರುತ್ತೆ, ಹುಳ ಉಪ್ಪಡೆ ಇರುತ್ತೆ. ನಮ್ಮ ನಾವ್ ಏನ್ ಹೇಳ್ತೀವಿ, ಸ್ನೈಲ್ಸ್, ಅರ್ಥವರ್ಮ್ಸ್, ಇವೆಲ್ಲವೂ ನಮ್ಮ ರೈತರಿಗೆ ಹುಳುಗಳು ಸಿಗುತ್ತೆ. ಇದು ಅವಕ್ಕೆ ಆಹಾರ ಆಯ್ತು. ಇನ್ನೊಂದು ಎರಡನೇದು ನಮ್ಮ ಭತ್ತದ ರೈತನಿಗೆ ಏನ್ ಲಾಭ ಅಂತಂದ್ರೆ ಹಿಕ್ಕೆಗಳಾಗ್ತವೆ, ಹಿಕ್ಕೆಗಳಾಗುತ್ತೆ, ಅದು ಗೊಬ್ಬರ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ ಅದು ತಿನ್ನೋ ಪದ್ಧತಿಯನ್ನ ನಾವು ಶವ್ಲಿಂಗ್ ಅಂತೀವಿ, ಅಂದ್ರೆ ಕೆಳಗಿನ ಮೇಲ್ಕ್ ಮಾಡತ್ತೆ, ಮೇಲಿನ ಕೆಳಗ್ ಮಾಡತ್ತೆ, ಕೆರದು ತಿನ್ನುತ್ತೆ, ಕೆರದು ತಿನ್ನುತ್ತೆ. ಈ ತರ ಅವಾಗ ಆಲ್ಮೋಸ್ಟ್ ಟಿಲ್ಲಿಂಗ್ ಮಾಡಿರ್ತಾರ ನಾವು ರೈತರು, ಉಳುಮೆ ಮಾಡ್ತಾರಲ್ಲ, ಚಿಕ್ಕದಾಗಿ ಉಳುಮೆ ಮಾಡಿರ್ತಾರನೇ ಆಗೋಗುತ್ತೆ. ಎರಡನೇದು ಇನ್ನೊಂದು ವಿಶೇಷವಾಗಿ ಈ ನಮ್ಮ ಭತ್ತದ ರೈತನಿಗೆ ಉಪಯೋಗ ಆಗೋದು ಅಂದ್ರೆ ಹುಳ ಉಪ್ಪಡೆ ಕೀಟ ಎಲ್ಲವನ್ನು ಇದು ನಿರ್ನಾಮ ಮಾಡಾಕತ್ತೆ. ಆಲ್ಮೋಸ್ಟ್ ಆ ಏರಿಯಾದಲ್ಲಿ ಯಾವುದೂ ಇರೋದಿಲ್ಲ. ಈ ಮೂರು ಲಾಭ, ಒಂದು ಗೊಬ್ಬರ, ಇನ್ನೊಂದು ಅದು ಶೆವ್ಲಿಂಗ್ ಮಾಡೋದು, ಮೇಲೆ ಕೆಳಗೆ ಮಾಡೋದು, ಉಳುಮೆ ಮಾಡ್ದಂಗೆ, ಉಳುಮೆ ಮಾಡ್ದಂಗೆ ಆಗುತ್ತೆ. ಮೂರನೇದು ಕೀಟಗಳನ್ನೆಲ್ಲ ತಿಂದಾಕತ್ತೆ. ಈಗ ನಮ್ಮ ಬಾತುಕೋಳಿ ರೈತನಿಗೆ ಏನು ಲಾಭ ಅಂತ ನೀವು ಕೇಳಿದ್ರೆ, ಅವನಿಗೇನಾಯ್ತು, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದಂಗೆ ರೈತನಿಗೆ ಒಂದು ಜಾಗ ಸಿಕ್ತು. ಆಮೇಲೆ ಹೆಚ್ಚಿನದಾಗಿ ಫೀಡ್ ಗೀಡ್ ಆಗಲಿ, ಯಾವುದೇ ಆಹಾರ ಪದ್ಧತಿ ಅವಶ್ಯಕತೆ ಇರಲ್ಲ, ಆಹಾರನೇ ಇಲ್ಲ, ಯಾಕಂದ್ರೆ ಅವನು ಆಹಾರ ಖರ್ಚೆ ಮಾಡಲ್ಲ. ಆಮೇಲೆ ವಿಶೇಷವಾಗಿ ಇನ್ನೊಂದು ಏನ್ ಮಾಡ್ತಾರೆ ಈ ತರ ಬಾತುಕೋಳಿ ಸಾಕೋರು ಅಂದ್ರೆ, ಒಂದು ಸೊಳ್ಳೆ ಪರದೆ ಅಂತ ಒಂದು ನೆಟ್ ಇಟ್ಕೊಂಡಿರ್ತಾರೆ, ಒಂದು 2.5 ಅಡಿ ಎತ್ತರ ಇರುತ್ತೆ. ಅದನ್ನ ದೊಡ್ಡದಾಗಿ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ರಾತ್ರಿ ಹೊತ್ತಿಗೆ ಒಂದು ರೌಂಡ್, ನಾವೀಗ ಕುರಿಗೆ ಮಂದೆ ಕೊಡ್ತೀವಲ್ಲ, ಆತರ ಬಾತುಕೋಳಿಗಳನ್ನ ರೌಂಡ್ ಮಂದೆ ಮಾಡ್ತಾರೆ. ಮಂದೆ ಮಾಡ್ಬಿಟ್ಟು 2.5 ಅಡಿ ಎತ್ತರದಲ್ಲಿ ಅದನ್ನ ಕೂಡಾಕ್ತಾರೆ ಅಷ್ಟೇ. ಅಂದ್ರೆ ಆ ಪ್ರದೇಶಕ್ಕೆ ಅದು ಸೀಮಿತ ಮಾಡೋದೇ ರಾತ್ರಿ ಹೊತ್ತಲ್ಲಿ, ರಾತ್ರಿ ಹೊತ್ತಿರ ಬೆಳಿಗ್ಗೆ ಹೊತ್ತೆಲ್ಲ ಹೊರಗಡೆ ಬಿಟ್ಬಿಡ್ತಾರೆ. ಬಾತುಕೋಳಿಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಮೊಟ್ಟೆ ಕೊಡೋದು ಬೆಳಗ್ಗೆ 9:00 ಎಲ್ಲ ಕೊಟ್ಬಿಡ್ತವೆ. ಇದು ಬಹುಶಃ ರೈತರಿಗೆ ಇರ್ಬೋದು ಯಾಕೆ ಇದು ಈ ತರ ಕೊಡುತ್ತೆ ಅಂತ. ಯಾಕಂದ್ರೆ ನಾವು ಹಿಂದಕ್ಕೆ ಹೋದ್ರೆ ಸುಮಾರು 3,000 ವರ್ಷದ ಹಿಂದೆ ಡೊಮೆಸ್ಟಿಕೇಶನ್ ಶುರು ಆಗಿದ್ದು. ಆವಾಗ ಬಾತುಕೋಳಿ ನೀರಲ್ಲಿ ಮೊಟ್ಟೆ ಕೊಡಕ್ಕೆ ಯಾವ ತಾಯಿ ಬಾತುನು ಇಷ್ಟಪಡಲ್ಲ. ಅದು ನೀರಿಂದ ಭೂಮಿಗೆ ರಾತ್ರಿ ಹೊತ್ತು ಬಂದ್ಬಿಟ್ಟು ಮೊಟ್ಟೆ ಕೊಟ್ಬಿಟ್ಟು ಬೆಳಗ್ಗೆ ಹೊತ್ತು ಮತ್ತೆ ನೀರಿಗೆ ಹೋಗ್ತಾ ಇತ್ತು. ಇದು ಈಗ ಅದು ಜೆನೆಟಿಕ್ಸ್ ಅಂತ ಹೇಳ್ತೀವಲ್ಲ, ಅದರ ಒಂದು ವಂಶಾಭಿವೃದ್ಧಿಯಾಗಿ ಬಂದಿರೋದ್ರಿಂದ ವಂಶವಾಹಿನಿ ಗುಣ, ವಂಶವಾಹಿನಿ ಗುಣ. ಆ ಗುಣದಿಂದ ಏನಾಗ್ತಾ ಇದೆ ಅಂತಂದ್ರೆ ಈಗಲೂ ಅವು 9 ಗಂಟೆ ಒಳಗೆ ಮೊಟ್ಟೆನ ಕೊಟ್ಬಿಡುತ್ತೆ. ಈ ರೈತರು ಏನೀಗ ನಾವು ಪರದೆ ಹಾಕಿ ಬಲೆ ಹಾಕಿ ಇಟ್ಟಿರ್ತಾರಲ್ಲ 2.5 ಅಡಿ ಎತ್ತರದಲ್ಲಿ, ಬಿಟ್ಬಿಡ್ತಾರೆ 9 ಗಂಟೆ ಒಳಗೆ ಮೊಟ್ಟೆ ತಗೋತಾರೆ, 9 ಗಂಟೆ ಆದ ನಂತರ ಬಿಟ್ಬಿಡ್ತಾರೆ. ಸೊ ಯಾವುದೇ ಖರ್ಚು ಇಲ್ಲದಲೇ ಈ ರೈತರು ನಮ್ಮ ಅಧಿಕೃತವಾಗಿ ಈಗ ಮಾಡ್ತಾ ಇರ್ತಂತಾರೆ ಮೊಟ್ಟೆ ಸಂಗ್ರಹಿಸ್ತಾರೆ. ಆಮೇಲೆ ಹೆಚ್ಚಿನದಾಗಿ ನಮ್ಮ ಈ ಬಾತುಕೋಳಿ ರೈತರಿಗೆ ಅನ್ಸ್ಬೋದು ಎಲ್ಲಿ ಡಿಮ್ಯಾಂಡ್ ಇದೆ, ನಮ್ಮ ಪಶ್ಚಿಮ ಬಂಗಾಳ, ಕೇರಳ ಮತ್ತು ನಮ್ಮ ನಾರ್ತ್ ಈಸ್ಟ್ ಪ್ರದೇಶಗಳಿದಾವ ತುಂಬಾ ಇಷ್ಟಪಡ್ತಾರೆ. ಅಲ್ಲಿನ ಜನಕ್ಕೆ ಏನಾಗಿದೆ ಅಂತಂದ್ರೆ ನಮ್ಮ ಒಂದು ಆ ಒಂದು ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ತೀವಲ್ಲ, ಆತರ ಅವ್ರಿಗೆ ಈ ಒಂದು ಪದಾರ್ಥ ತಿಂದ್ರೆ ನಮ್ಗೆ ಒಳ್ಳೇದಿದೆ, ಇದಕ್ಕೆ ಒಳ್ಳೆ ಅಂಶ ಸಿಗುತ್ತೆ. ಆಮೇಲೆ ಕಾನ್ಸ್ಟಿಪೇಷನ್ ಎಷ್ಟು ಹೆಚ್ಚಿನದಾಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಮೂಲವ್ಯಾಧಿ ಸಮಸ್ಯೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದರಲ್ಲಿ ವೈಜ್ಞಾನಿಕ ಗುಣ ಏನ್ ಸಪೋರ್ಟ್ ಮಾಡಬಹುದು ಅಂದ್ರೆ ಸ್ವಲ್ಪ ಅದರಲ್ಲಿ ಒಳ್ಳೆ ಕೊಬ್ಬಿನ ಅಂಶ ಇರೋದ್ರಿಂದ ಜ್ಯೂಸಿ ಆಗಿರುತ್ತೆ, ಹಾಗಾಗಿ ಅವ್ರಿಗೆ ಅದು ಭಾವನೆ ಬಂದಿರಬಹುದು, ನುಣುಪಾಗಿರುತ್ತೆ, ಈಸಿ ಆಗುತ್ತೆ ನೆಕ್ಸ್ಟ್ ಅಂತ ಹೇಳಿ. ಹಾಗೆ ಅಲ್ಲಿ ಸುಮಾರು 3-4 ರೂಪಾಯಿ ವರ್ಗೂ ಮೊಟ್ಟೆಗೆ ಬೆಲೆ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಪದ್ಧತಿ ಇನ್ನು ಸ್ವಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಬಾತುಕೋಳಿ ಸಾಕೋರು ಕಮ್ಮಿ ಇದ್ದಾರೆ. ಈ ರೀತಿ ಅಲೆಮಾರಿ ಪದ್ಧತಿಲಿ ಬಂದು ಅವರು ನಮ್ದಲ್ಲೇ ಇದ್ಕೊಂಡು ಸಾಕೊಂಡು, ಅದರಲ್ಲಿ ಸ್ವಲ್ಪ ನಮ್ಮ ಮ್ಯಾಂಗ್ಳೂರು ಮತ್ತೆ ನಾವು ಎಲ್ಲೆಲ್ಲಿ ನಮ್ಮ ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ, ಉಡುಪಿ ಆಗಿರ್ಬೋದು, ಮಲ್ಪೆ ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಆ ಟೋಟಲ್ ಕೋಸ್ಟಲ್ ಬೆಲ್ಟ್ ಏರಿಯಾದಲ್ಲಿ ಸ್ವಲ್ಪ ನಮ್ಮ ಬಾತುಕೋಳಿ ಕಾಣಕ್ ಸಿಗುತ್ತೆ. ಅದಲ್ಲದೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಈಗ ರೈತರು ಅಕಸ್ಮಾತ್ ನಮ್ಮಲ್ಲಿ ಹೊಸದಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಅನಿಸಿರೋರು ಅಥವಾ ಅವರಿಗೆ ಖುಷಿಯಾಗಿ ನಾವು ಮಾಡಬೇಕು ಮಾರ್ಕೆಟ್ ಇದೆಯಾ ಅಂತೇಳಿ ಸಮಸ್ಯೆ ಬರುತ್ತೆ. ಇದು ಕರೆಕ್ಟ್ ಆಗಿ ಈ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ 25 ಪಾಸ್ ಆಗಿದೆ. ನೀವು 25 ರಲ್ಲಿ ನೀವು ಯೋಚನೆ ಮಾಡಿದ್ರೆ ಕ್ರಿಸ್ಮಸ್ಗೆ ಇಡೀ ನಮ್ಮ ಮೆಟ್ರೋ ಸಿಟಿಗಳಲ್ಲಿ ಅತಿ ಹೆಚ್ಚಿನ ಡಿಮ್ಯಾಂಡ್ ಇದೆ. ಎಸ್ಪೆಷಲಿ ನಾನು ಪೆಕಿನ್ ಅಂತ ಬಿಳಿ ಬಾತು ಹೇಳದ್ನಲ್ಲ, ಈ ಬಾತು ನಮಗೆ ಬಹುಶಃ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋ ಸಾಲದ್ ಬರ್ತಾ ಇದೆ. ಸಾಧಾರಣ ನಮ್ಮ ದೇಶದಲ್ಲಿ ಒಂದು 3 ಲಕ್ಷ ಕೋಳಿದ್ ನಾವು ತಯಾರಿಸಬಹುದು, ಅದು ಸಾಲದ್ ಬಂದು ಹೊರಗಡೆ ದೇಶದಿಂದ ನಾವು ಆಮದು ಮಾಡಿಕೊಂಡು ಹೋಟೆಲ್ಗಳಿಗೆ ನಾವು ಕೊಡ್ತಾ ಇದೆ. ನಮ್ಮಲ್ಲಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಪಡ್ಕೊಂಡು ಮಾಡಿರ್ತಕ್ಕಂಥಲ್ಲಿ ಪೂನಾ ಮತ್ತು ದೆಹಲಿ ಮತ್ತು ನಮ್ಮ ಕೇರಳದ ಅತಿ ಹತ್ತಿರದಕ್ಕಿರತಕ್ಕಂಥ ಕೇರಳ ರೈತರು ಹೆಚ್ಚಿನ ಅಭಿವೃದ್ಧಿ ಪಡ್ಕೊಳ್ತಾರೆ. ಹೇಗೆ ಅಂತಂದ್ರೆ ನಮ್ಮಲ್ಲಿ ಒಂದು ದಿನದ ಮರಿ 13 ರೂಪಾಯಿ ದರದಲ್ಲಿ ಕೊಡ್ತೇವೆ ನಮ್ಮ ಕೇಂದ್ರ ಸಂಸ್ಥೆಯಲ್ಲಿ. ಅದನ್ನು ತಕೊಂಡೋಗಿ ಅವರು ಕೇವಲ 8 ವಾರ ಸಾಕಬೇಕಾಗುತ್ತೆ. ಈಗ ಹೊಸದಾಗಿ ಮಾಡೋ ರೈತರಿಗೆ ಒಂದು ಸಲಹೆ ಏನು ಅಂತಂದ್ರೆ, ಅವರು ಡಿಸೆಂಬರ್ ಕರೆಕ್ಟ್ 8 ವಾರ ಹಾಕೊಂಗೆ ಸಾಕಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಅವ್ರಿಗೆ ಡಿಮಾಂಡ್ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದಂಗೆ ಸಾಕೋಬಹುದು. ಇನ್ನೊಂದು ಪ್ರಶ್ನೆ ಬರೋದು, ರೈತರಿಗೆ ನೀರ್ ಬೇಕಾ, ಹೊಂಡ ಬೇಕಾ, ಕೆರೆ ಬೇಕಾ, ಹಳ್ಳ ಬೇಕಾ? ಯಾಕಂದ್ರೆ ಸೌಲಭ್ಯಗಳು ಬಹಳ ಮುಖ್ಯ. ಬಾತು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಏನು ಅಂತ, ನೀರಲ್ಲೇ ಇರುತ್ತೆ, ನೀರಲ್ಲೇ ಇರಬೇಕು ಅಂತ. ಆದ್ರೆ ವೈಜ್ಞಾನಿಕವಾಗಿ ಏನು ಈಗ ಒಂದು ನಾವು ಅದನ್ನ ನಿಗದಿಪಡಿಸಿದ್ದೇವೆ ಅಂದ್ರೆ, ದಿನಕ್ಕೊಮ್ಮೆ ಬಾತು ನೀರಲ್ಲಿ ಮುಳುಗಿ ಎದ್ರೆ ಅದರ ದೈಹಿಕ ಅಂಶ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಕೃಷಿ ಹೊಂಡ ಇದ್ರೆ ಸಾಕು, ಕೃಷಿ ಹೊಂಡ ಇದ್ರೆ ಸಾಕು, ಅಥವಾ ಈಗ ನಾವು ಇಂಗು ಗುಂಡಿ ಅಂತ ಮಾಡ್ತೀವಲ್ಲ ಅಷ್ಟಿದ್ರು ಸಾಕು, ಅಥವಾ ನಮ್ಮ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಲ್ಲಿ ಚೆಕ್ ಡ್ಯಾಮ್ ಅಂತ ಮಾಡ್ತಾರೆ ಅದಿದ್ರು ಸಾಕು, ಒಂದು ಬಾವಿ ಇದ್ರು ಸಾಕು, ಒಂದು ಬಾವಿ ಇದ್ರು ಸಾಕು. ಇಷ್ಟೆಲ್ಲ ಇಲ್ಲದೆ ಇದ್ರು ಕೆಲವು ರೈತರು, ಈಗ ನಮ್ಮ ಅಡಿಕೆ ರೈತರು, ಬಾಳೆ ರೈತರು, ಇವರಲ್ಲೆಲ್ಲ ಕಾಲುವೆ ಇರುತ್ತೆ. ಸುಮಾರು 8 ಎಕರೆ ಇರೋರಿಗೆ ಒಂದು ವಾಟರ್ ನೀರು ಕಾಲುವೆ ಅಂತ ಮಾಡ್ಕೊಟ್ಟಿರ್ತಾರೆ. ಆ ನೀರು ಕಾಲುವೆ ಆಚೆ ಈಚೆಗೆ ನೀವು ಸಿಂಪಲ್ ಆಗಿ ಏನಂದ್ರೆ ಒಂದು 2 ಅಡಿ ಅಗಲ ಇದ್ರೆ ಸಾಕು, 1 ಅಡಿ ಆಳ ಇದ್ರೆ ಸಾಕು. ಆ ಕಡೆ ಈ ಕಡೆಗೆ ಒಂದು ಚಿಕ್ಕದಾಗಿ ಹಟ್ಮೆಂಟ್ ಅಂತ ಹೇಳ್ತೀವಿ, ನಮ್ಮ ಚಾಚಿಡಿದು ಗುಡಿಸಲ ತರ ಹಾಕೊಂಡ್ರೆ ಆ ಗುಡಿಸಲಲ್ಲಿ ನಾವು ಬಾತುಕೊಳ್ಳಿ ನಿಟ್ಕೋಬಹುದು. ಬೆಳಿಗ್ಗೆ ಹೋದ್ ಬಂದು ಆರಾಮಾಗ ಅವು ಚಾನೆಲ್ ಅಲ್ಲಿ ಆಟ ಆಡ್ಕೊಳ್ತವೆ. ಆಮೇಲೆ ನೀರಿನ ಪಾತ್ರೆ ಮತ್ತು ಫೀಡಿನ ಪಾತ್ರೆ, ನಾವು ಆಹಾರದ ಪಾತ್ರೆನ ಗುಡಿಸಲಲ್ಲಿ ಇಟ್ಬಿಟ್ಟು. ಈಗ ನಮ್ಮ ರೈತರು ಈ ತುಂತುರು ನೀರಾವರಿ ಬಳಸ್ತಾರೆ, ಹೌದು, ಅದನ್ನ ಬಳಸಿ ನೀರು ಸಿಂಪಡಣೆ ಮಾಡಬಹುದು. ಇದು ಸಿಂಪರಣೆ ಮಾಡೋದು ಉಪಯೋಗ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಮುಳುಗಿ ಹೇಳಿದ್ರೆ ಅದು ಆಕ್ಚುಲಿ ಬಾತುಕೊಳ್ಳಿ ನೀರಿದ್ದಷ್ಟು ಒಳ್ಳೇದು. ಬಟ್ ಈ ಸಮಸ್ಯೆ ಏನಂತಂದ್ರೆ ಎಲ್ಲಾ ಕಡೆ ಹೊಂಡ ಹಳ್ಳ ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ರೀತಿ ಒಂದು ನಮ್ಮ ಕಾಲುವೆ ಇದ್ದವರು ಖಂಡಿತವಾಗಿ ಅತಿ ಹೆಚ್ಚಿನದಾಗಿ ತಮಿಳುನಾಡು ರೈತರು ಮಾಡಿದ್ದಾರೆ. ಇಲ್ಲಾಂದ್ರೆ ಸ್ವಲ್ಪ ದೊಡ್ಡ ತೊಟ್ಟಿಗಳು ಇಟ್ಕೊಂಡು ದೊಡ್ಡ ತೊಟ್ಟಿಗಳು ಕಟ್ ಅದಕ್ಕೋಸ್ಕರ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಪ್ಲಾಸ್ಟಿಕ್ ಗುಂಡಿಗಳು ಮಾಡ್ಕೋಬಹುದು. ಅಂದ್ರೆ ಈಗ ನಮ್ಮ JCB ಅಂತದ್ರಲ್ಲಿ ಸಣ್ಣದಾಗ ಒಂದು 3 ಅಡಿ ಅಗದ್ಬಿಟ್ಟು ಪ್ಲಾಸ್ಟಿಕ್ ಹೊದಿಕೆ ಮಾಡಿಬಿಟ್ರೆ ನಿಮ್ ತೊಟ್ಟಿ ರೆಡಿ ಆಗೋಗ್ತದೆ, ತೊಟ್ಟಿಲ್ ಸಾಕೋಬಹುದು, ಬೇರೆ ಉದ್ದೇಶಕ್ಕೂ ಬಳಸ್ಕೋಬಹುದು. ಬೇರೆ ಉದ್ದೇಶಕ್ಕೂ ಬಳಸ್ಕೋಬಹುದು ಅವ್ರು ಖಂಡಿತವಾಗಿ. ಯಾಕಂದ್ರೆ ಅದ್ರ ಹಿಕ್ಕೆ ರೈತಾಪಿ ಜನರಿಗೆ ಗೊಬ್ಬರದ ಅಂಶ ಸೇರ್ಕೊಳ್ಳೋದ್ರಿಂದ ಅತಿ ಹೆಚ್ಚಿನ ಉಪಯೋಗ ಆಗ್ತದೆ. ಇದು ಮಾಂಸದ ತಳಿಯಲ್ಲಿ ಎಷ್ಟು ಅಭಿವೃದ್ಧಿ ಇದೆ ಅಂದ್ರೆ, ಸುಮಾರು ಈಗ ನಮ್ಮಲ್ಲಿ 50 ರೂಪಾಯಿ ಒಂದು ಕೆಜಿ ಹಾಗೆ ನಾವು ಮಾರಾಟ ಮಾಡ್ತೇವೆ ಲೈವ್ ಬದುಕಿರೋ ಕೋಳಿ. ಬಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದೇ ರೈತ ಕೇಳಿದ್ರೆ ಅದರ ರೇಟ್ ಬಹುಶಃ ಡಬಲ್ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ 100 ರೂಪೀಸ್ ಒಂದು ಕೆಜಿ ಇರುತ್ತೆ, 300 ರೂಪಾಯಿ ಒಂದು ಕೋಳಿ ಸಿಗತ್ತೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಶುರು ಮಾಡಿದ್ದು ಲೆಕ್ಕ ಹಾಕೊಂಡ್ರೆ 13 ರೂಪಾಯಿ ಒಂದ್ರಿಂದ ಮರಿ. ಅದ್ರ ಆಹಾರದ ಖರ್ಚು ನೀವು ಲೆಕ್ಕ ಹಾಕೊಂಡ್ಬಿಟ್ರೆ 8 ವಾರಕ್ಕೆ ಆಹಾರದ ಖರ್ಚು. ನಾವು ಹೊಸದಾಗ ಆಹಾರ ತಂದು ಮಾಡೋರು ಕೆಲವು ರೈತರು ಇದಾರೆ, ಅವರು ಅದಕ್ಕೆ ಇಂಟೆನ್ಸಿವ್ ಫಾರ್ಮಿಂಗ್ ಅಂತೀವಿ, ಅಂದ್ರೆ ದೊಡ್ಡ ಯೋಜನೆ ಮಾಡ್ತಕ್ಕಂಥವ್ರು. ಬಟ್ ನಾವು ಇದನ್ನ ಅಭಿವೃದ್ಧಿ ಮಾಡಿರೋದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ. ಗ್ರಾಮೀಣ ಅಭಿವೃದ್ಧಿ ಪರಿಸರದಲ್ಲಿ ನಾವು ಆಹಾರ ಹಾಕಿ ಅಂತ ಹೇಳಲ್ಲ, ನಮ್ಮನೇಲಿ ಏನ್ ಸಿಗುತ್ತೋ ಅದೇ ಆಹಾರನ. ಈಗ ನಮ್ ಕಾಳು ಸಿಕ್ಕತ್ತೆ, ಅಥವಾ ನಮ್ಮ ಇಟ್ಟಿನ ಗಿರಣಿಯ ವೇಸ್ಟ್ ಸಿಕ್ಕತ್ತೆ, ವೆಜಿಟೇಬಲ್ ವೇಸ್ಟ್ ಸಿಕ್ಕತ್ತೆ, ಅಡಿಗೆ ಮನೆ ವೇಸ್ಟ್ ಸಿಕ್ಕತ್ತೆ. ಇವುಗಳನ್ನ ನಾವು ಕೊಟ್ಟರು ಸಹ ಹೆಚ್ಚಿನ ತೂಕ ಬರದೇ ಇರಬಹುದು ಅಷ್ಟು. ನಿಮಗೆ 8 ವಾರದಲ್ಲಿ 3 ಕೆಜಿ ಬರದೇ ಇರಬಹುದು, ಬಟ್ 2-2.5 ಕೆಜಿ ಖಂಡಿತವಾಗಿ ಬರೋ ಒಂದು ಶಕ್ತಿ ಈ ಗುಣಧರ್ಮ ಈ ಒಂದು ತಳಿಯಲ್ಲಿದೆ. ಆ ರೀತಿ ರೈತರು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಹೆಚ್ಚಿನ ಅಭಿವೃದ್ಧಿ ಪಟ್ಕೊಳ್ಬಹುದು. ಇನ್ನು ಎರಡನೇ ಕೋಳಿ ನಮ್ಮ ಸಂಸ್ಥೆಯಲ್ಲಿ ಇರತಕ್ಕಂಥದ್ದು ಕಾಕಿ ಕ್ಯಾಂಬೆಲ್ ಅಂತೇಳಿ. ಇದು ಲೇಡಿ ಕ್ಯಾಂಬೆಲ್ ಅನ್ನೋರು ಯುರೋಪ್ ಅಲ್ಲಿ ಕಂಡಿಡಿದ್ರು, ಯುರೋಪ್ ಅಲ್ಲಿ ಅವ್ರು ಕಂಡಿಡಿದ್ರು. ಅದಕ್ಕೆ ಆ ತಳಿನ ಕಾಕಿ ಕಲರ್ ಇದೆ ಬಣ್ಣ, ಆ ಲೇಡಿಯ ಹೆಸರು ಕ್ಯಾಂಬೆಲ್ ಆಗಿರೋದ್ರಿಂದ ಕಾಕಿ ಕ್ಯಾಂಬೆಲ್ ಅನ್ನ ತಳಿ ಬಂತು. ಇದು ಮೊಟ್ಟೆ ತಳಿ. ಆಗ್ಲೇ ಹೇಳಿದ ಮಾಂಸ ತಳಿ ಹೆಸರುಕ್ಕೂ ಒಂದು ವಿಶೇಷ ಇದೆ. ಅದು ನಮ್ಮ ಚೈನಾ ದೇಶದ ರಾಜಧಾನಿ, ಚೈನಾ ದೇಶದ ರಾಜಧಾನಿ ಹೆಸರು ಬೀಜಿಂಗ್ ಅಂತ. ಅದು ಇದರ ಹೆಸರು ಏನ್ ಮಾಡಿದ್ರು ಅಂದ್ರೆ ಪೆಕಿಂಗ್ ಅಂತ ಶುರು ಮಾಡಿದ್ರು, KING PEKING ಪೆಕಿಂಗ್ ಅಂತ. ಆ ಜಿ ತೆಗೆದ್ಬಿಟ್ಟು ಈಗ ಸದ್ಯಕ್ಕೆ ಇಂಟರ್ನ್ಯಾಷನಲಿ ಪೆಕಿಂಗ್ PEKIN ಅಂತ ಹೇಳಿ ಒಂದು ಇದಕ್ಕೆ ನಾಮಕೃತ ಮಾಡಲಾಗಿದೆ. ಸೊ ದಟ್ ಈಸ್ ದಿ ಮೇನ್ ಹೆಸರಿನ ಒಂದು ಗುಣಧರ್ಮ. ಈಗ ನಮ್ಮ ಕಾಕಿ ಕ್ಯಾಂಬಲ್ ಮೊಟ್ಟೆ ತಳಿಗೆ ಬಂದ್ರೆ ಇದು ಸಹ ವಿಶೇಷವಾಗಿ ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂತ ತಳಿ. ನಮ್ಮ ರಿಸರ್ಚ್ ಪರ್ಪಸ್ ಅಂತ ನಾವೇನ್ ಹೇಳ್ತೀವಿ, ಲ್ಯಾಬ್ ಗಳಲ್ಲಿ ಸುಮಾರು 365 ಮೊಟ್ಟೆ ಕೊಡೋ ಶಕ್ತಿ ಇದೆ ಅಂತ ಸಹ ಪ್ರೂವ್ ಆಗಿದೆ. ಅಂದ್ರೆ ದಿನಕ್ಕೊಂದು ಮೊಟ್ಟೆ. ಆದ್ರೆ ನಾವು ರೈತರಿಗೆ ಹೇಳೋದು ವಿರಾಮ ವಿರಾಮ ಬೇಕಾಗಿಲ್ಲ ಅನ್ನೋ ಪದ್ಧತಿ ಆಗೋಗಿದೆ ಅದರಲ್ಲಿ. ಅದ ಶಕ್ತಿ ಇದೆ, ಯಾಕಂದ್ರೆ ಕ್ಲಚ್ ಅಂತ ಹೇಳ್ತೀವಿ, ಗ್ಯಾಪೇ ಇರಲ್ಲ. ಸೊ ಇದ್ರಲ್ಲಿ ಅಶಕ್ತಿ ಇರುತ್ತೆ. ಬಟ್ ಆದ್ರೆ ಫೀಲ್ಡ್ ಲೆವೆಲ್ ಅಲ್ಲಿ ಸುಮಾರು 275-300 ಮೊಟ್ಟೆ ಖಂಡಿತವಾಗೂ ಸಿಗುತ್ತೆ ರೈತರಿಗೆ. ಒಂದು 2.5 ತಿಂಗಳು ವಿರಾಮ ಕೊಡಬೇಕಾಗತ್ತೆ. 2.5 ತಿಂಗಳು ವಿರಾಮ ಕೊಡಬೇಕು. ವಿರಾಮ ಅಂತ ಏನಾಗ್ತದೆ ಅಂದ್ರೆ ಇದನ್ನ ಇನ್ನೊಂದು ವಿಶೇಷವಾಗಿ ನೀವು ವಿರಾಮ ಅಂತ ಕೇಳಿದಾಗ ಏನಾಗುತ್ತೆ, ಅದು ಟೋಟಲ್ ಪ್ರೊಡಕ್ಷನ್ ಗ್ಯಾಪ್. ಬಟ್ ಅದು ಇದು ಹೇಗಿರುತ್ತೆ, ಬಾತುಕೋಳಿ ಅಥವಾ ಕೋಳಿಗಳಲ್ಲಿ ಮೊಟ್ಟೆ ಕೊಡೋ ಪದ್ಧತಿ, 5 ದಿನ ಮೊಟ್ಟೆ ಇಡುತ್ತೆ, 1 ದಿನ ರೆಸ್ಟ್ ತಗೊಳುತ್ತೆ, ಮತ್ತೆ ನೆಕ್ಸ್ಟ್ ಮೊಟ್ಟೆಗೆ ಬರುತ್ತೆ. ಅದು ಕ್ರಾಪ್ ಅಂತ, ಒಳಗಡೆ ಫಾಲಿಕಲ್ಸ್ ರಿಲೀಸ್ ಆಗೋದಕ್ಕೆ ಆ ತರ ಲೇಟ್ ಆಗುತ್ತೆ, 1 ದಿನ ಗ್ಯಾಪ್ ಆಗುತ್ತೆ. ಇನ್ನು ಈ ಮೊಟ್ಟೆ ತಳಿಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ನಮಗೆ ಹೆಚ್ಚಿನದಾಗಿ ನಾವು ಆಹಾರ ಕೊಡೋದಾಗ್ಲಿ ಅಥವಾ ವಿಶೇಷವಾಗಿ ಅದಕ್ಕೆ ಫಾರ್ಮಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಅಲೆಮಾರಿ ಪದ್ಧತಿಗೆ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು ಕಾಕಿ ಕ್ಯಾಂಬಲ್ನ. ಈಗ ಬಹುಶಃ ನಮ್ಮಲ್ಲಿ ಇನ್ನೂ ಹೆಚ್ಚು ಪ್ರಸಿದ್ಧಿ ಹೊಂದಿರತಕ್ಕಂತ ಇನ್ನೊಂದು ತಳಿ ಅಂತಂದ್ರೆ ಕುಟ್ಟನಾಡು ಡಕ್ಸ್ ಅಂತ ಕರಿತೀವಿ. ಕುಟ್ಟನಾಡು ಅನ್ನೋದು ನಮ್ಮ ಕೇರಳದ ಒಂದು ಪ್ರದೇಶ. ಅಲ್ಲಿ ಚಾರಾ ಮತ್ತು ಚೆಂಬಲಿ ಅಂತೇಳಿ ಎರಡು ನಮ್ಮ ಲೋಕಲ್ ತಳಿಗಳು ಅದನ್ನ ಬ್ರೀಡ್ ಎಸ್ಟಾಬ್ಲಿಷ್ ಮಾಡಿದೆ. ಈ ತಳಿಗಳು ಸಹ ಹೆಚ್ಚಿನ ಹೆಸರು ಮಾಡಿದೆ. ಅವನ್ನು ನಾವು ಬೇಕಾದ್ರೆ ಸಾಕಷ್ಟು ತಂದ್ಬೋದು. ಅದು ನಮ್ಮ ಕೇರಳ ಯೂನಿವರ್ಸಿಟಿ ಅವರು ಗವರ್ಮೆಂಟ್ ಚಾರಾ ಮತ್ತು ಚೆಂಬಲಿ ಅಂತೇಳಿ. ಚೆಂಬಲಿ ಚಾರಾ, CHARA ಚಾರಾ, CHAMBALI ಚೆಂಬಲಿ ಅಂತೇಳಿ. ಈ ಎರಡು ತಳಿಗಳನ್ನು ನಮ್ಮ ಕೇರಳದ ಯೂನಿವರ್ಸಿಟಿಯವರು ಡೆವಲಪ್ ಮಾಡಿದ್ದಾರೆ. ಇವುಗಳನ್ನು ನಮ್ಮ ಕರ್ನಾಟಕದ ರೈತರು ತಂದ್ಕೋಬಹುದು, ಅದೇನು ತೊಂದರೆ ಏನಿಲ್ಲ. ಈಗ ನಮ್ಮ ದೇಶ ಎಲ್ಲಾ ಕಡೆನೂ ಕನೆಕ್ಟಿವಿಟಿ ಇರೋದ್ರಿಂದ ಎಲ್ಲಿಂದ ಯಾರು ಬೇಕಾದ್ರೂ ತರಬಹುದು. ಯಾಕಂದ್ರೆ ಅಸ್ಸಾಂಲ್ಲಿ ತಗೊಂಡೋಗಿ ನಮ್ಮ ಕೋಳಿಗಳನ್ನ ಮತ್ತು ಚಾರಾ ಚೆಂಬಲಿ ಕೋಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸುಮಾರು ನಾವು 5 ಲಕ್ಷ ಮರಿಗಳನ್ನ ಅಸ್ಸಾಂ ಕೊಟ್ಟಿದೆ. ಸೊ ಹಾಗಾಗಿ ಈ ರೈತರು ಇದನ್ನ ಖಂಡಿತವಾಗಿ ಉಪಯೋಗ. ಒಂದು ಘಟಕ ಅಂದ್ರೆ ಎಷ್ಟು ಕೋಳಿಗಳು ಇಟ್ಕೋಬೇಕು ಅಂತಾರೆ. ಇದು ಒಳ್ಳೆ ಪ್ರಶ್ನೆ. ಈಗ ನಮ್ಮಲ್ಲಿ ಒಂದು ಮಾಡೆಲ್ ಅಂತ ಒಂದು ಮಾಡಿದ್ದೇವೆ, ಅದನ್ನ ಗುಜರಾತ್ ಮಾಡೆಲ್ ಅಂತಾನೆ ಸಾಧಾರಣ ಕರಿಬಹುದು ನಾವು. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಟ್ರೈ ಮಾಡಿದ್ರು, ಸರ್ಕಾರಿ ಸಂಸ್ಥೆಗಳಲ್ಲಿ ಸುಮಾರು ಒಂದು 8 ವಾರ ಅದನ್ನ ಬೆಳೆಸ್ಕೊಟ್ಬಿಟ್ರೆ ಈಗ ರೈತನಿಗೆ ಒಂದಿನದ ಮರಿಯಿಂದ ಕಾವು ಕೊಟ್ಟು ಅದನ್ನ ಚೆನ್ನಾಗಿ ರಕ್ಕಪಕ್ಕ ಬಲಿಯೋರ್ಗು ಮೇಂಟೈನ್ ಮಾಡಿ ಅದಕ್ಕೆ ಆಗೋ ವ್ಯಾಕ್ಸಿನ್ ಅದೆಲ್ಲ ಮಾಡೋದು ಕಷ್ಟ ಆಗ್ಬೋದು ಅಂತ ಹೇಳಿ ಅಲ್ಲಿ ಒಂದು ಮಾಡೆಲ್ ಜನರೇಟ್ ಮಾಡಿದ್ರು. ಯಾವ ತರ ಅಂತಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ 8 ವಾರ ತನಕ ಸಾಕೋದು, 8 ವಾರ ನಂತರ ರೈತರಿಗೆ ನಮ್ಮ SSG ಗ್ರೂಪ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನ್ ಹೇಳ್ತೀವಿ ಸ್ವಸಹಾಯ ಸಂಘಗಳು, ಈ ಸ್ವಸಹಾಯ ಸಂಘಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯ ಕೊಟ್ಟು ಅವ್ರಗಳಿಗೆ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಏನಾಯ್ತು ಅಂದ್ರೆ ಒಂದು ಗ್ರಾಮದಲ್ಲಿ ಒಂದೊಂದು ಮಹಿಳೆಗೆ 25 ಬಾತುಕೋಳಿ ಕೊಡೋರು, ಹೆಣ್ಕೋಳಿ ಮಾತ್ರ. ಯಾಕಂದ್ರೆ ಇನ್ನೊಂದು ರೈತರ ಜ್ಞಾಪಕ ಇಟ್ಕೋಬೇಕು, ಯಾವುದೇ ಹೆಣ್ಕೋಳಿ ಮೊಟ್ಟೆ ಕೊಡೋದಕ್ಕೆ ಗಂಡು ಕೋಳಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಸಾಮಾನ್ಯ ರೈತರಿಗೆ ಬಹಳ ಒಂದು ಸಮಸ್ಯೆ ಇರುತ್ತೆ, ಯಾಕಂದ್ರೆ ಹೆಣ್ಕೋಳಿ ಒಂದೇ ಇಟ್ಕೊಂಡಿದ್ವಿ ಸರ್ ನಮ್ಗೆ ಗಂಡು ಕೋಳಿ ಕೊಡಿ ಅಂತ ಕೇಳ್ತಾರೆ ಕೋಳಿಗಳಲ್ಲಿ ಸಹ. ಅದೇ ರೀತಿ ಯಾವುದೇ ಕೋಳಿಗಳಲ್ಲಿ ಗಂಡಿನ ಅವಶ್ಯಕತೆ ಇರಲ್ಲ, ಗಂಡಿನ ಅವಶ್ಯಕತೆ ಯಾವ ಬರುತ್ತೆ ಅಂದ್ರೆ ಮರಿ ಭ್ರೂಣ ಬರೋದಿಕ್ಕೆ, ಭ್ರೂಣ ಬೆಳೆಯೋದಿಕ್ಕೆ ಗಂಡು ಕೋಳಿ ಹೆಣ್ಕೋಳಿ ಜೊತೆಗೆ ಹೊಂದಿದ್ರೆ ಮಾತ್ರ ಭ್ರೂಣ ಬರುತ್ತೆ. ಸೊ ಈ ಪದ್ಧತಿಲಿ ಏನಾಯ್ತು ಅಂದ್ರೆ 25 ಹೆಣ್ಕೋಳಿ ನಾವು ರೈತರಿಗೆ ಕೊಟ್ರೆ 6 ತಿಂಗಳಿಗೆ ನಮ್ಗೆ ಅದು ಮೊಟ್ಟೆ ಬರೋಕ್ ಶುರು ಆಯ್ತು. ಒಂದು ಮನೇಲಿ 25 ಕೋಳಿ ಇದ್ರೆ 20 ಮೊಟ್ಟೆ ಖಂಡಿತವಾಗ ಆ ತಾಯಿಗೆ ಸಿಗತ್ತೆ. ಆ ಹೆಣ್ಮಕ್ಳು ಪಾಪ ಅವರು 40-50 ರೂಪಾಯಿ ನಾವು ಇವತ್ತು ದುಡಿಯೋದಕ್ಕೆ ಕಷ್ಟ ಇದೆ, ಅದರಲ್ಲಿ ಅವ್ರಿಗೆ 20 ಮೊಟ್ಟೆ ಒಂದು ದಿನಕ್ಕೆ ಬಂದ್ರೆ ಅವರು ನಮ್ಮ ಇನ್ನೊಂದು ವಿಶೇಷ ಕೋಳಿ ಸಪಾದ ಸಾಕಾಣಿಕೆಯಲ್ಲಿ ಅನುಕೂಲ ಏನು ಅಂದ್ರೆ ಹೆಚ್ಚಿನ ಪ್ರೋಟೀನ್ ಇರತಕ್ಕಂತ ಅಂಶ ಮೊಟ್ಟೆ. ಇದನ್ನ ನಾವು ಬಯಾಲಜಿಕಲ್ ವ್ಯಾಲ್ಯೂ ಅಂತ ಕರಿತೇವೆ, 94 ಅಂತ ಕರಿತೇವೆ ಜೈವಿಕ ಮೌಲ್ಯ. ಅಷ್ಟು ಒಂದು ಹೆಸರಿರತಕ್ಕಂತ ಒಂದು ಅಂಶ. ಈ ಅಂಶದ ನಮ್ಮ ಪೌಷ್ಟಿಕಾಂಶ ನಮ್ಮ ತಾಯಂದ್ರಿಗೆ, ನಮ್ಮ ತಮ್ಮಂದ್ರಿಗೆ, ನಮ್ಮ ತಂಗಿಯಂದ್ರಿಗೆ, ನಮ್ಮ ಮಕ್ಕಳಿಗೆ ನಮಗೆ ಒಂದು ಸಿಗೋ ಅವಕಾಶ ಇಲ್ಲಿ ಮುಖಾಂತರ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಪೌಷ್ಟಿಕಾಂಶದ ಕೊರತೆ ನೀಗೋದಕ್ಕೆ ಅನುಕೂಲ ಆಗುತ್ತೆ, ಆರಾಮಾಗಿ ನೀಗಿಸಬಹುದು. ಯಾಕಂದ್ರೆ ಒಂದ್ ಮನೆ 20 ಮೊಟ್ಟೆ ಸಿಕ್ಕಾಗ 5 ಮೊಟ್ಟೆ ಅವ್ರು ತಿನ್ಕೊಳ್ಳಿ, 15 ಮೊಟ್ಟೆ ಮಾರಾಟ ಮಾಡ್ಕೋಬಹುದು, ಜೊತೆಗೆ ಅವ್ರಿಗೆ ಆದಾಯದ ಮೂಲ ಆಗುತ್ತೆ. ಡೆಫಿನೆಟ್ ಆಗಿ ಅವ್ರಿಗೆ ಒಂದು ಒಳ್ಳೆ ಒಂದು ಆದಾಯದ ಮೂಲ ಆಗುತ್ತೆ. ಅದಲ್ದಲೇನೆ ಈಗ ನಮ್ಗೆ ಅಲ್ಲೊಂದು ಏನ್ ಗುಜರಾತ್ ಮಾಡಲಲ್ಲಿ ಒಂದು ಚಿಕ್ಕ ಸೊಸೈಟಿ ತರ ಮಾಡ್ಕೊಂಡ್ಬಿಟ್ರು, ಒಬ್ಬ ಸ್ವಲ್ಪ ಓದು ಬರ ಬರೆಯೋನ್ಗೆ ಅವ್ನ ಐಡೆಂಟಿಫೈ ಮಾಡಿ ಅವ್ನ ಕೆಲಸ ಏನಂದ್ರೆ ಎಲ್ಲಾರ ಮನೇಲೂ ಮೊಟ್ಟೆ ಕಲೆಕ್ಟ್ ಮಾಡ್ಕೊಂಡ್ಬರೋದು, ಅವ್ರಿಗೊಂದು ಪಾಸ್ಬುಕ್ ತರ ಕೊಟ್ಬಿಟ್ಟು ಆ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸೋದು, ಎಷ್ಟು ಕೋಳಿ ನಿಮ್ಮ ಇಷ್ಟು ಮೊಟ್ಟೆ ಇವತ್ತು ನಮಗೆ ಬಂದಿದೆ. ಈ ಹಾಲಿನ ಪದ್ಧತಿಯಲ್ಲಿ ಹೇಗೆ ನಾವು ನೋಡ್ತೀವಲ್ಲ ಅದೇ ರೀತಿ ಒಂದು ಕ್ರೋಢೀಕೃತ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸೊ ಅವಾಗ ಹಳ್ಳಿಲೇನೆ ಒಂದು ಸಪೋಸ್ 25 ಮನೆ ಅಂತಂದ್ರೆ 20 ಮೊಟ್ಟೆ ಅಂತಂದ್ರೆ ನಮ್ಗೆ 500 ಮೊಟ್ಟೆ ಆಯ್ತು. 500 ಮೊಟ್ಟೆ ಪ್ರತಿದಿನಕ್ಕೆ ಒಂದು ಗ್ರಾಮದಿಂದ ಬರೋಕ್ ಶುರು ಆಗುತ್ತೆ. 500 ಮೊಟ್ಟೆ ಒಂದು ಗ್ರಾಮದಿಂದ ಬಂದ್ರೆ ನೀವು ಯೋಚನೆ ಮಾಡಿ ನಮ್ಮ ಎಷ್ಟು ಡಿಸ್ಟಿಕ್ಗಳಿದೆ, ಎಷ್ಟು ಜಿಲ್ಲಾ ಪ್ರಾಂತ್ಯಗಳಿದೆ. ಇಲ್ಲಿಂದ ನಾವು ಅಭಿವೃದ್ಧಿ ಮಾಡಿದ್ರೆ ಹೆಚ್ಚಿನದಾಗಿ ರೈತರು ಇದರಲ್ಲಿ ಲಾಭ ಪಡ್ಕೋಬಹುದು. ಕನಿಷ್ಠ 2 ರೂಪಾಯಿ ಸಿಕ್ಕೇ ಸಿಗುತ್ತೆ, ಕನಿಷ್ಠ 2 ರೂಪಾಯಿ ಸಿಗುತ್ತೆ. ಯಾಕೆ ಅಂತಂದ್ರೆ ಈಗಿನ ಕೋಳಿ ಮೊಟ್ಟೆ ಬೆಲೆ ನೋಡಿದ್ರೆ ಅದಕ್ಕಿಂತ ಸಾಧಾರಣವಾಗಿ ಒಂದು 10 ಪೈಸಾ ಕಮ್ಮಿ ಸಿಗ್ಬಹುದು ಕರ್ನಾಟಕದಲ್ಲಿ. ಅದೇ ನಾವೇನಾದ್ರೂ ಕೇರಳಕ್ಕೆ ಕಳಿಸ್ತೀವಿ ಅಂತಂದ್ರೆ 2 ರೂಪಾಯಿ ಹೆಚ್ಚಿನಾಗ ಸಿಗುತ್ತೆ, ಅಥವಾ ವೆಸ್ಟ್ ಬೆಂಗಾಲ್ ಕಳಿಸ್ತೀವಿ ಅಂದ್ರೆ 2 ರೂಪಾಯಿ ಸಿಗುತ್ತೆ. ಬಟ್ ಈಗ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಸಿಟಿಗಳಲ್ಲಿ ನೋಡಿದ್ರೆ ನಮ್ಮ ಕೇರಳದ ಅಣ್ಣ ತಮ್ಮಂದ್ರು ಬಹಳ ಇದಾರೆ, ನಮ್ಮ ವೆಸ್ಟ್ ಬೆಂಗಾಲ್ ಅಣ್ಣ ತಮ್ಮಂದ್ರು ಬಹಳ ಇದಾರೆ. ಇವ್ರಗಳಿಗೂ ನಾವು ಮನೆಗಳಿಗೆ ಸಪೋರ್ಟ್ ಮಾರ್ಕೆಟ್ ಮಾಡಬಹುದು. ಈಗ ನಾವು ಪೌಷ್ಟಿಕಾಂಶದ ದೃಷ್ಟಿಯಿಂದ, ಗುಣಮಟ್ಟದ ದೃಷ್ಟಿಯಿಂದ ಈ ಬಾತ್ ಮೊಟ್ಟೆ ಮತ್ತೆ ಈ ಮಾಂಸ ಯಾವ ರೀತಿ ಇರುತ್ತೆ ಅಂತ, ಇದು ಉತ್ತಮ ಪ್ರಶ್ನೆ. ಬಹುಶಃ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದನ್ನ ನಾವು ನೋಡಿದಾಗ ಆ ಒಂದು ಆ ವಾಸನೆ ಇರ್ಬೋದು, ಸ್ವಲ್ಪ ನೀಚ್ ವಾಸನೆ ಬರುತ್ತೆ ಅಂತ ಹೇಳಿ ಮನಸ್ಸಿನಿಗೆ ಸಾಮಾನ್ಯ ಮನುಷ್ಯರಿಗೆ ಒಂದು ನಮಗಿರ್ತಕ್ಕಂಥ ತಿಳುವಳಿಕೆ. ಇದಕ್ಕೊಂದು ಉತ್ತರ ಏನು ಅಂತಂದ್ರೆ ನಾವು ಎಲ್ಲಿ ಬೆಳಿತೀವೋ ಆ ಪರಿಸರದ ವಾಸನೆ ಬರುತ್ತೆ. ಈಗ ಹಸುಗಳಲ್ಲಿ ಬಹುಶಃ ರೈತರು ನೋಡಿರ್ತಾರೆ, ಈರುಳ್ಳಿ ಸೊಪ್ಪು ಕೊಡಿಸಿದ್ರೆ ನೆಕ್ಸ್ಟ್ ಬೆಳಗ್ಗೆ ಈರುಳ್ಳಿ ವಾಸನೆ ಬರುತ್ತೆ ಹಾಲಲ್ಲಿ. ಅದೇ ರೀತಿ ನಾವು ಎಲ್ಲಿ ಹೊಂಡ ಕೊಳ್ಳ ಕ್ಲೀನ್ ಆಗಿರೋ ಕೊಂಡಲ್ಲಿ ಹೊಳದಲ್ಲಿ ಬೆಳೆಸಿದ್ರೆ ಖಂಡಿತವಾಗಿ ಈ ಸಮಸ್ಯೆ ಇರೋದಿಲ್ಲ. ಯಾವುದೇ ಒಂದು ನೀರು ಬದಲಾಯಿಸ್ತಾ ಇದ್ದು ನೀರನ್ನು ಶುದ್ಧವಾಗಿ ಇಟ್ಕೊಂಡಿದ್ದು ಆ ನೀರು ಹರಿಯೋ ನೀರಲ್ಲಿದ್ರೆ ವಾಸನೆ ಬರೋ ಚಾನ್ಸ್ಗಳು ಕಮ್ಮಿ ಮೊಟ್ಟೆಗಾಗಲಿ. ಅದು ಇನ್ನು ಪೌಷ್ಟಿಕಾಂಶ ದೃಷ್ಟಿಯಿಂದ ತಗೊಂಡ್ರೆ ಅತಿ ಹೆಚ್ಚಿನ ಪೌಷ್ಟಿಕಾಂಶನೂ ನಮ್ಮ ಕೋಳಿ ಮೊಟ್ಟೆಯಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಹೆಚ್ಚಿರುತ್ತೆ, ಕೊಬ್ಬಿನಾಂಶ 23% ನಮ್ಮ ಮೀಟಲ್ಲಿ ಇರುತ್ತೆ. ಆಮೇಲೆ ನಮ್ಮ ಮೊಟ್ಟೆಲು ಸಹ ಸಾಧಾರಣವಾಗಿ ಒಂದು 2-3% ಕೋಳಿ ಮೊಟ್ಟೆಗಿಂತ ಹೆಚ್ಚಿನ ಕೊಬ್ಬಿನಾಂಶ ಇರುತ್ತೆ. ಇದ್ರ ಉಪಯೋಗ ಏನಾಯ್ತು ಅಂತಂದ್ರೆ ನಾವು ಯಾವ್ದೇ ಒಂದು ಡಿಶ್ ಖಾದ್ಯ ಮಾಡಿದಾಗ ಅದು ಜ್ಯೂಸಿನೆಸ್ ಅಂತ ಹೇಳ್ತೀವಿ ಅಂದ್ರೆ ಸೂಕ್ಷ್ಮ ಮೃದುವತ್ವ. ಈ ಮೃದುವತ್ವ ಬಾತುಕೋಳಿ ಮಾಂಸಕ್ಕೆ ಹೆಚ್ಚಿರುತ್ತೆ, ರಸಭರಿತವಾಗಿ. ಅದಕ್ಕೋಸ್ಕರ ಇದನ್ನ ಡಕ್ ಫ್ರೈ ಅಂತೇಳಿ ಒಂದು ಖಾದ್ಯಗಳಲ್ಲಿ ಹೋಟೆಲ್ಗಳಲ್ಲಿ ಹೆಚ್ಚಿನ ಡಿಮ್ಯಾಂಡ್. ಬಹುಶಃ ನಾವು 5-star ಹೋಟೆಲ್ಗಳಲ್ಲಿ ಈ ಬೆಕಿನ್ ಏನ್ ಮಾಂಸದ ಕೋಳಿ ಹೇಳಿದ್ವಿ ಅದರ ಒಂದು ಪ್ಲೇಟ್ ಬೇಕು ಅಂದ್ರೆ 500 ರೂಪಾಯಿ ಕಮ್ಮಿ, ನಮ್ಗೊಂದು 4 ಪೀಸು ಸಿಗೋದಿಲ್ಲ, ಅಷ್ಟು ಬೆಲೆ ಇರತಕ್ಕಂತ. ಇನ್ನೊಂದು ವಿಶೇಷ ರೈತರಿಗೆ ತಿಳ್ಕೊಬೇಕು ಅಂದ್ರೆ ಚೈನಾದಲ್ಲಿ ಸುಮಾರು 70% ಓನ್ಲಿ ಬಾತುಕೋಳಿ ಸಾಕಾಣಿಕೆ. ಈಗ ನಾವು ಹೇಗೆ ನಮ್ಮ ಹಳ್ಳಿಗಳಲ್ಲಿ ಕೋಳಿಗಳು ನೋಡ್ತೇವೆ, ಅದೇ ರೀತಿ ಪೆಕಿನ್ ಬಾತುಕೋಳಿ ಚೈನಾದಲ್ಲಿ ಅತಿ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಿದೆ. ಮತ್ತೆ ನಮ್ಮ ಕೊರಿಯಾ ದೇಶ ಇರ್ಬೋದು, ಈ ವೆಸ್ಟ್ ಬೆಂಗಾಲಲ್ಲಂತೂ ನಮಗೆ ತುಂಬಾ ಡಿಮಾಂಡ್ ಇದೆ ನಮ್ಮ ದೇಶದಲ್ಲಿ, ಇನ್ ಜಮ್ಮು ಕಾಶ್ಮೀರ ಕಡೆ. ಇದು ಇನ್ನೊಂದು ಕಾಯಿಲೆಗಳ ಪದ್ಧತಿಗೆ ಬಂದ್ರೆ ನಮ್ಮ ರೈತರಿಗೆ, ಯಾಕಂದ್ರೆ ಇನ್ನೊಂದು ನೆಕ್ಸ್ಟ್ ಯೋಜನೆ ಬರುತ್ತೆ ಸಾರ್, ಇಟ್ಕೊಂಡು ಸಮಸ್ಯೆಗಳು ಕೋಳಿಗಳ ಕಾಯಿಲೆ ಹೇಗಿರುತ್ತೆ ಬಾತುಕೋಳಿಲಿ. ಇದು ಬಹಳ ಒಂದು ಅನುಕೂಲಕರವಾದ ಪರಿಸ್ಥಿತಿ, ಏಕೆಂದ್ರೆ ಸಾಮಾನ್ಯವಾಗಿ ಕೋಳಿಗಳ ಬರ್ತಕ್ಕಂಥ ಕಾಯಿಲೆಗಳು ನಮ್ಮ ಬಾತುಕೋಳಿಗೆ ಬರೋದೇ ಇಲ್ಲ. ಒಂದೇ ಒಂದು ಕಾಯಿಲೆ ಬರುತ್ತೆ, ಅದಕ್ಕೆ ಡಕ್ ಪ್ಲೇಗ್ ಅಂತ ಕರೀತಾರೆ. ಅಲ್ಲಿ ನಾವು ಕೇರಳ ಕಡೆ ಹೋದ್ರೆ ಡಕ್ ಮಾರಿ ಅಂತ ಕರೀತಾರೆ. ಇದ್ರ ವಿಶೇಷ ಏನಂತಂದ್ರೆ ಇದು ನರ್ವಸ್ ಡಿಸೀಸ್ ಆಗಿರುತ್ತೆ, ಬಂದಾಗ ನರಕ್ಕೆ ಸಂಬಂಧಿಸಿದ ಸಡನ್ ಆಗಿ ಸಾಯ್ತವೆ ಕೋಳಿಗಳು. ದಿನೇ ದಿನ ಸಾಯೋದಲ್ಲ, ಒಂದೇ ಸತಿನೇ 200-300 ಕೋಳಿ ಸತ್ತೋಗ್ತವೆ. ಆವಾಗ ಏನಂತಂದ್ರೆ ಅದಕ್ಕೆ ಒಳ್ಳೆ ಒಂದು ಚುಚ್ಚುಮದ್ದು ನಮ್ಮ ಎಲ್ಲಾ ಕೇಂದ್ರೀಯ ಸಂಸ್ಥೆಗಳಲ್ಲಿ ಮತ್ತೆ ಎಲ್ಲಾ ಸಂಸ್ಥೆಗಳಲ್ಲಿ ಒಂದು ಚುಚ್ಚುಮದ್ದು ಇದೆ. ಅದಕ್ಕೆ ಅದನ್ನ ಲಸಿಕೆ ಮುಂಜಾಗ್ರತೆ ಹಾಕ್ಸ್ಕೊಂಡ್ಬಿಡ್ಬೋದು. 8ನೇ ವಾರದಲ್ಲಿ 1 ml ಒಂದ್ ಸತಿ ಹಾಕ್ಸ್ಕೊಂಡ್ರೆ ರೈತರಿಗೆ ಖಂಡಿತವಾಗ ಕಾಯಿಲೆ ಬರೋದಕ್ಕೆ ಬಾತುಕೋಳಿಗಳಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ಇನ್ನೊಂದು ಕಾಯಿಲೆ ಇದೆ, ಡಕ್ ಕಲೆರಾ ಅಂತ ಕರಿತೀವಿ. ಅದು ಎಲ್ಲಾ ಕಡೆ ಕಾಣಿಸಿಲ್ಲ, ಕೇವಲ ನಮ್ಮ ಕೇರಳದಲ್ಲಿ ಮಾತ್ರ ಕಾಣಿಸ್ಕೊಂಡಿದೆ. ಅದು ಸಹ ಅಷ್ಟು ಏನು ತೊಂದರೆ ಇಲ್ಲ, ಅದಕ್ಕೂ ನಮ್ಮಲ್ಲಿ ಲಸಿಕೆ ಇದೆ. ಈ ಎರಡು ಕಾಯಿಲೆ ಬಿಟ್ಟರೆ ಬೇರೆ ಇನ್ಯಾವುದೇ ಒಂದು ಸಮಸ್ಯೆ ಇಲ್ಲ. ಇನ್ನೊಂದು ವಿಶೇಷ ಸಮಸ್ಯೆ ಒಂದಿದೆ, ಏನು ಅಂತಂದ್ರೆ ಬಹುಶಃ ರೈತರಿಗೆ ನಾವು ಆಹಾರ ಕೊಟ್ಟಾಗ, ಕೋಳಿಗಳು ಕೊಟ್ಟಾಗ ಸಾಮಾನ್ಯವಾಗಿ ಕೋಳಿಗಳ ಆಹಾರನ ಇದು ಕೊಟ್ಬಿಡ್ತಾರೆ. ಈಗ ನಮ್ಮಲ್ಲಿ ಕೆಲವು ಸತಿ ಫೋನ್ ಬರುತ್ತೆ, ಸರ್ ಕೋಳಿಗಳು ಸಾಯಲಿಲ್ಲ, ಬಾತ್ ಕೋಳಿಗಳು ಸಾಯ್ತು. ಅವಾಗ ನಮ್ಮ ಉತ್ತರ ಏನು ಅಂತಂದ್ರೆ, ಒಂದೇ ಒಂದು ಇದರಲ್ಲಿ ಅಫ್ಲೋಟಾಕ್ಸಿನ್ ಮುಗ್ಗು ನಾವು ಬೂಸ್ಟ್ ಅಂತ ಹೇಳ್ತೀವಲ್ಲ, ಹೌದು, ಬೂಸ್ಟಿನ ಅಂಶ ಈ ಬಾತುಕೋಳಿಗಳು ಆಗೋದಿಲ್ಲ, ಶಿಲೀಂದ್ರ ವಿಷ ಆಗೋದಿಲ್ಲ, ಅಫ್ಲೋಟಾಕ್ಸಿನ್ ಅಂತ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ. ಇದು ಇರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಯಾವ್ದೇ ರೈತರು ಏನೇ ಕೊಡಬೇಕು ಅಂತ, ಜಾಸ್ತಿ ಇಂಟೆನ್ಸಿವ್ ಫಾರ್ಮಿಂಗ್ ಮಾಡೋರು ಕೋಳಿ ಆಹಾರ ಕೊಡಬೇಕು ಅಂದ್ರೆ ತಾಜಾ ಆಹಾರ ಕೊಡಬೇಕು. ಒಂದು ಅಕಸ್ಮಾತ್ ಕೋಳಿ ಆಹಾರನೇ ಬಾತುಕೋಳಿಗೆ ಕೊಡಬೇಕು ಅಂದ್ರೆ ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕು, ಇದರಲ್ಲಿ ಶಿಲೀಂದ್ರ ಅಂಶ ಇದೆಯಾ ಇಲ್ವಾ, ಟಾಕ್ಸಿನ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಕೋಳಿ ಸಾಯೋದಿಲ್ಲ, ಆದ್ರೆ ಬಾತುಕೋಳಿಗಳಿಗೆ ಇದು ವಿರುದ್ಧ. ನಾವು ಎಣ್ಣೆ ಸೀಗೆಕಾಯಿ ಅಂತ ಹೇಗೆ ಹೇಳ್ತೀವೋ ಅದೇ ತರ ಇದು ಕೋಳಿನಲ್ಲೂ ಕೆಲವೊಂದು ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ, ಆದ್ರೆ ಇಷ್ಟು ಆಗೋದಿಲ್ಲ. ಕೋಳಿಲಿ ಕಮ್ಮಿನೇ ವ್ಯತಿರಿಕ್ತ ಪರಿಣಾಮ, ಇದರಲ್ಲಿ ಹೆಚ್ಚಿನ ಅಂಶ ಇದ್ರೆ ಮಾತ್ರ ಆಗುತ್ತೆ. ಅದಕ್ಕೆ ನಾವು 50 parts per billion ಅಂತ ಹೇಳ್ತೀವಿ. ಅಲ್ಲಿವರೆಗೂ ಇದ್ರು ಕೋಳಿಗಳಲ್ಲಿ ತೊಂದರೆ ಇಲ್ಲ, ಆದ್ರೆ ಬಾತುಕೋಳಿಗೆ 20 parts per billion ಇದ್ರು ಸಾಯಕ್ಕೆ ಶುರು ಆಗ್ಬಿಡುತ್ತೆ. ಈ ಮೂರು ಅಂಶಗಳು ನಮ್ಮ ರೈತರು ಗಮನದಲ್ಲಿ ಇಟ್ಕೊಂಡ್ರೆ ಇನ್ನು ಕಾಯಿಲೆ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಿಲ್ಲ. ಈಗ ಈ ನೀರಿನಲ್ಲಿ ಮುಳುಗಿ ಹೇಳಬೇಕು ಪ್ರತಿದಿನ ಒಂದ್ಸರಿ ಆದರೂ ಅಂದ್ರೆ, ಆ ವ್ಯವಸ್ಥೆಯಲ್ಲಿದ್ರೆ ಏನಾಗ್ಬೋದು ಅಂತ. ಆ ವ್ಯವಸ್ಥೆದಿಲ್ಲದ ಏನಾಗುತ್ತೆ ಅಂತಂದ್ರೆ, ನಮ್ಮ ಬಾತುಕೋಳಿ ಅಥವಾ ಯಾವುದೇ ಕೋಳಿನ ನಾವು ಅಥವಾ ಯಾವುದೇ ಪಕ್ಷಿನ ಗಲೀಜು ಪಕ್ಷಿ ನೋಡ್ರಕ್ ಸಾಧ್ಯ ಇಲ್ಲ ಯಾರು. ಎಲ್ಲವೂ ಬಹಳ ಶೈನಿಂಗ್ ಆಗಿರ್ತವೆ, ಕಾಗೆ ನೋಡಿ, ಗುಬ್ಬಚ್ಚಿ ನೋಡಿ, ಗಿಣಿ ನೋಡಿ, ಯಾವುದು ಶುಭ್ರವಾಗಿರ್ತವೆ, ಮುದ್ದಾಗಿರ್ತವೆ. ಕಾರಣ ಏನು ಅಂತಂದ್ರೆ, ಅದ್ರಲ್ಲಿ ಒಂದು ಎಣ್ಣೆ ಗ್ಲಾಂಡ್ ಇರುತ್ತೆ ಹಿಂಭಾಗದಲ್ಲಿ, ಆ ಎಣ್ಣೆ ಗ್ಲಾಂಡ್ ಅನ್ನ ಕುಕ್ಕೊಂಡು ಎಲ್ಲ ಮೈ ಕಡೆ ಸವರ್ಕೋತವೆ. ಹಾಗಾಗಿ ಅದು ಎಣ್ಣೆ ಅಂಶ ಇರೋದ್ರಿಂದ ಧೂಳಿನ ಅಂಶ ಎಲ್ಲ ಬಿದ್ದೋಗುತ್ತೆ, ಎಲ್ಲಾ ಪಕ್ಷಿಗಳು ಕ್ಲೀನ್ ಆಗಿರುತ್ತೆ, ಗರಿಗರಿಯ ಕಾಣ್ತವೆ. ಅದೇ ರೀತಿ ನಮ್ಮ ಬಾತುಕೋಳಿಲಿ ನೀರಿನ ಅಂಶ ಸಿಗದೆ ಇದ್ರೆ ಅದ್ರ ಮೈ ಡ್ರೈ ಆಗಿಸ್ಟಾರ್ಟ್ ಒಣಗೋಕ್ ಶುರು ಆಗ್ಬಿಡುತ್ತೆ, ಆ ಎಣ್ಣೆ ಅಂಶ ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನು ಸಮಸ್ಯೆ ಬರುತ್ತೆ ಅಂದ್ರೆ, ಕಣ್ಣಿನ ಸುತ್ತ ಫಸ್ಟ್ ನಾವು ಡರ್ಮಟೈಟಿಸ್ ಅಂತ ಕರಿತೀವಿ, ಚರ್ಮ ವ್ಯಾಧಿ ಶುರು ಆಗುತ್ತೆ. ಆ ಕೆರ್ಕೊಳಕ್ ಶುರು ಮಾಡ್ತವೆ, ಕೆರ್ಕೊಳಕ್ ಶುರು ಆದ ತಕ್ಷಣ ಬ್ಲೈಂಡ್ನೆಸ್, ಕಣ್ ಕಾಣಿಸ್ದಂಗೆ ಆಗ್ಬಿಡುತ್ತೆ. ಕಣ್ ಕಾಣಿಸ್ದಂಗೆ ಆಗ್ದಾಗ ಅವು ತಿನ್ನೋಕಾಗಲ್ಲ, ತಿನ್ನೋಕಾಗಲ್ಲ ಅಂದ ತಕ್ಷಣ ಅವು ಸಾವೋ ಅಪ್ಪೋ ಒಂದು ಅವಕಾಶ ಸಿಗತ್ತೆ. ಹೀಗಾಗಿ ರೈತರು ವಿಶೇಷ ಮನವಿ ಏನಂತಂದ್ರೆ, ನೀರಿನ ಹೆಚ್ಚು ಅಂಶ ಅವಶ್ಯಕತೆ ಇಲ್ಲ. ಒಂದು ಮುಳುಗಿಯಳಷ್ಟು ಕಾಲುವೆ ಅಥವಾ ಹೊಂಡ ಅಥವಾ ನಮ್ಮ ಚೆಕ್ ಡ್ಯಾಮ್ಗಳು, ಚಿಕ್ಕ ತೊಟ್ಟಿ ಇಷ್ಟಿದ್ರು ಸಾಕೋಬಹುದು. ಇದ್ರೆ ಈ ರೀತಿ ಒಂದು ಸೌಲಭ್ಯವಿದ್ರೆ ಹಿತ್ತಲಲ್ಲೂ ಸಾಕಾಣಿಕೆ ಮಾಡ್ಕೋಬಹುದು, ಹಿತ್ತಲಲ್ಲೂ ಸಾಕಾಣಿಕೆ ಮಾಡಬಹುದು. ಹಿತ್ತಲಲ್ಲಿ ಏನಂತಂದ್ರೆ, ನಾವು ಒಂದ್ ಕಡೆ ಆಳ, ಒಂದ್ ಕಡೆ ಎತ್ತರ ಇರತಕ್ಕಂಥದ್ದು ಕೇವಲ 8 feet ಅಗಲ ಉದ್ದ ಇದ್ರು ಒಂದ್ 10 feet ಬಿಟ್ಕೊಳ್ಳೋದಕ್ಕೆ ಬೇಕಷ್ಟಾಯ್ತು. 8 feet ಸ್ಕ್ವೇರ್ ನಮ್ಮ ಡಯಾಮೀಟರ್ ಅಂತ ಕರಿತೀವಿ, ಅಷ್ಟರಲ್ಲಿ ಒಂದ್ ಕಡೆ 3 feet ಆಳ ಮಾಡಲಿ, ಇನ್ನೊಂದ್ ಕಡೆ 2.5 feet ಎತ್ತರ ಇದ್ರೆ, ಯಾಕಂದ್ರೆ ಮೇಲ್ ಬರೋಕೆ ಈಸಿ ಆಗುತ್ತೆ. ಎಲ್ಲ ಒಂದೇ ತರ ಗುಂಡಿ ಮಾಡಿಬಿಟ್ರೆ ಮೇಲ್ ಬರೋದು ಕಷ್ಟ ಆಗ್ತದೆ. ಸ್ವಲ್ಪ ನಾವು ಏರಿಳಿತ ಇದ್ಕೊಂಡ್ರೆ ಆ 3 feet ನೀರದಲ್ಲಿ ಜಾಸ್ತಿ ನೀರ್ ಇರುತ್ತೆ, 1.5 feet ಎತ್ತರದಲ್ಲಿ ನೀರ್ ಕಮ್ಮಿ ಇರುತ್ತೆ, ಅವಾಗ ಅವು ಮೇಲ್ ಬರೋದಕ್ಕೆ ಅವಕಾಶ ಆಗುತ್ತೆ. ಯಾಕಂದ್ರೆ ಬಿಸಿಲು ಒಣಗಿಸ್ಕೊತಾರೆ. ಹಾ, ಮೊಟ್ಟೆ ಇಡೋದಕ್ಕೆ ರೈತರು ಏನ್ ಮಾಡಬಹುದು ಅಂದ್ರೆ, ಮನೆಯಲ್ಲಿ ಒಂದು ಯಾವ್ದೇ ಒಂದು ಮೂಲೆ ಅಥವಾ ಒಂದು ಜಾಗನ ಗುರುತುಪಡಿಸಿ ಅಲ್ಲಿ ನಮ್ಮ ಭತ್ತದ ಹೊಟ್ಟೋ, ರಾಗಿ ಹುಲ್ಲೋ ಅಥವಾ ಏನೋ ಒಂದು ಬೆಡ್ಡಿಂಗ್ ಮೆಟೀರಿಯಲ್ ತರ ಮಾಡ್ಬಿಟ್ರೆ ಅವು ಒಂದ್ಸತಿ ಮೊಟ್ಟೆ ಅಲ್ಲಿ ಇಡಬೇಕು ಅಂತ ಗೊತ್ತಾಗ್ತಿವಿ ಅಂದ್ರೆ ಅಲ್ಲಿ ಇಡೋಕೆ ಶುರು ಆಗ್ತವೆ, ಅಲ್ಲೇ ಇಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಅಂದ್ರೆ ನಮ್ಮ ರೈತರು ಏನೇನು ಆಹಾರ ಕೊಡಬಹುದು ಅಂತ, ನಮ್ಮ ರೈತರು ಮನೆಯಲ್ಲಿ ಏನು ಅವ್ರಿಗೆ ಅವಕಾಶ ಇದೆ ಅದನ್ನ ಫಸ್ಟ್ ಉಪಯೋಗಿಸ್ಕೋಬಹುದು. ಅಥವಾ ರೈತರು ನಾವು ದೊಡ್ಡದಾಗಿ ಮಾಡ್ತೀವಿ ಅಂತಂದ್ರೆ, ಈಗ ಅಧಿಕೃತವಾಗಿ ಬಾತುಕೋಳಿ ಆಹಾರ ಸಹ ಸಿಗುತ್ತೆ ಕಂಪನಿಗಳಲ್ಲಿ, ಬಟ್ ಅದು ಸ್ವಲ್ಪ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ದರ ಜಾಸ್ತಿ ಆಗುತ್ತೆ, ವೆಚ್ಚ. ಆದ್ರೆ ಈಗ ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದೇ ಕಾಳು ಅಥವಾ ನಮ್ಮ ಗಿರಣಿ ವೇಸ್ಟ್ ಇರ್ಬೋದು, ತರಕಾರಿ ವೇಸ್ಟ್ ಇರ್ಬೋದು, ಅಡಿಗೆ ಮನೆ ವೇಸ್ಟ್ ಇರ್ಬೋದು, ಇವುಗಳನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಹಣ ಉಳಿತಾಯ ಮಾಡ್ಕೋಬಹುದು. ನುಚ್ಚು, ಅಕ್ಕಿ ನುಚ್ಚು, ರಾಗಿ ನುಚ್ಚು, ಈ ಕೇರಳ ಕಡೆ ಹೋದ್ರೆ, ನಮ್ಮ ತಮಿಳ್ನಾಡು ಕಡೆ ಹೋದ್ರೆ ಅವ್ರ ಮನೆಯಲ್ಲಿ ಇರೋದು ಸುಮ್ಮನೆ ಎಸಿತಾ ಇರ್ತಾರೆ ಅಷ್ಟೇ. ಅದನ್ನ ಆ ರೀತಿಯಾಗಿ ಬೆಳೆಸಿರೋರು ರೈತರಿದ್ದಾರೆ. ಅಂದ್ರೆ ವರ್ಷ ಪೂರ್ತಿ ಇದಕ್ಕೆ ಬೇಡಿಕೆ ಇರುತ್ತೆ. ವರ್ಷ ಪೂರ್ತಿ ಬೇಡಿಕೆ ಇರಲಾರದು ಅಂತ ಹೇಳ್ಬೇಕು, ಯಾಕೆಂದ್ರೆ ಮೊಟ್ಟೆಗೆ ಇರ್ಬೋದು, ಮೊಟ್ಟೆಗೆ ನಮ್ಮ ಈ ಕೇರಳ ಮತ್ತು ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ ಕಡೆಯವರು ಎಲ್ಲ ಕಡೆನೂ ಅಭಿವೃದ್ಧಿ ಮಾಡ್ಕೋಬಹುದು, ಅವ್ರಿಗೆ ಸಿಗೋ ಅವಕಾಶ ಇದೆ ಆ ಮೊಟ್ಟೆಗೋಸ್ಕರ. ಬಟ್ ಆದರೆ ಮಾಂಸಕ್ಕೆ ನಾ ವರ್ಷ ಇಡೀ ನಮ್ಮ ಡಿಮಾಂಡ್ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಲಾರೆವು. ಅದಕ್ಕೋಸ್ಕರ ಏನಾಗ್ತದೆ ಅಂದರೆ ಡಿಸೆಂಬರ್ ಮತ್ತು ಜನವರಿ ಇದು ಪೀಕ್ ಡಿಮಾಂಡ್ ಅಂತ ಕರಿತೀವಿ, ಅತಿ ಹೆಚ್ಚಿನ ಡಿಮಾಂಡ್ ಇರೋ ಮಂತ್. ಹಾಗಾಗಿ ರೈತರು ಹೇಗೆ ಪ್ಲಾನ್ ಮಾಡಬೇಕು ಅಂದ್ರೆ ಮಾಂಸದ ಕೋಳಿ ಸಾಕಬೇಕು ಅಂದ್ರೆ ಅವರು ನಮ್ಮಲ್ಲಿ ಜೂನ್ ಜುಲೈ ಆಗಸ್ಟ್ ಆ ತಿಂಗಳಲ್ಲಿ ತಗೊಂಡ್ರೆ ಪ್ರಾರಂಭಿಸ್ಕೋಬಹುದು. ಎಂಟನೇ ತಿಂಗಳು ಹತ್ತನೇ ತಿಂಗಳಲ್ಲಿ ತಗೊಂಡ್ರೆ ಒಂದು ಎಂಟು ವಾರ ಹನ್ನೆರಡನೇ ತಿಂಗಳಿಗೆ ಆಗುತ್ತೆ, ಖಂಡಿತವಾಗಿ ಒಳ್ಳೆ ಬೆಳೆ ಬಂದಿರುತ್ತೆ, ಅದನ್ನ ಆರಾಮಾಗಿ ಮಾರ್ಕೆಟ್ಗಳಲ್ಲಿ ವಿಲೇವಾರಿ ಮಾಡಬಹುದು. ಮೊಟ್ಟೆಗೆ ಮಾರಾಟದ ಸಮಸ್ಯೆ ಇಲ್ಲ, ಮೊಟ್ಟೆ ಮಾರಾಟ ಸಮಸ್ಯೆ ಬರಲಾರದು. ಯಾಕಂದ್ರೆ ನಾನು ಈಗಳಂದ್ರೆ ಅಲೆಮಾರಿ ಪದ್ಧತಿ ಅಳವಡಿಸ್ಕೊಳ್ಳತಕ್ಕಂಥ ಭತ್ತದ ರೈತರಿಗೆ ಆರಾಮಾಗಿ ಅವಳು ಅಳವಡಿಸ್ಕೊಂಡು ಮಾಡ್ಬೋದು. ಬಟ್ ನಮ್ಮ ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಸ್ಥೆಗೆ ನೀವು ಖಂಡಿತವಾಗಿ ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆ ಹೆಸರುಘಟ್ಟ ಇದಕ್ಕೆ ರೈತರು ಹೇಗೆ ಬರಬೇಕು ಅಂತಂದ್ರೆ ನಮ್ಮಲ್ಲಿ ಮೆಜೆಸ್ಟಿಕ್ ಅಲ್ಲಿ ಬಂದು ಇಳಿದ್ರೆ ತಾವು 253 ಬಸ್ ನಂಬರ್ ಆ ಎ ಬಿ ಸಿ ಡಿ ಇ ಎಫ್ ಜೆ ಎಚ್ ಕೆ ಇಲ್ಲಿವರೆಗೂ ಎಲ್ಲ ಬಸ್ಗಳಿದೆ. ಖಂಡಿತವಾಗೂ ತಾವು ಬಂದರೆ ಅಲ್ಲಿ ಹೆಚ್ಚಿನ ಮಾಹಿತಿನೂ ಕೊಡಬಹುದು, ಬಾತುಕೋಳಿ ಸಾಕಾಣಿಕೆ ಹೇಗೆ ಮಾಡಬಹುದು ಅಂತ. ಮರಿಗಳು ಸಿಗುತ್ತೆ, ಮರಿಗಳು ನಮ್ಮಲ್ಲಿ ಏನಾಗಿರುತ್ತೆ ಅಂದ್ರೆ ದೇಶದಲ್ಲಿ ಇದೊಂದೇ ಒಂದು ಸೆಂಟರ್ ಇರೋದ್ರಿಂದ ಹೆಚ್ಚಿನ ಡಿಮ್ಯಾಂಡ್. ಬಹುಶಃ ನಮ್ಮಲ್ಲಿ ರೈತರು ಹಣ ಕಟ್ಟಿದ್ರೆ ಖಂಡಿತವಾಗಿ ಒಂದು ತಿಂಗಳಿಂದ ಎರಡು ತಿಂಗಳು ವೇಟ್ ಮಾಡಬೇಕಾಗತ್ತೆ. ಈಗ ನಾವು ಸಾಂಪ್ರದಾಯಿಕವಾಗಿ ಮೊಟ್ಟೆಗಳು ತಗೊಂಡು ಮರಿ ಮಾಡ್ಕೊಳ್ತೀವಲ್ಲ ಕೋಳಿಗಳಲ್ಲಿ, ಆ ರೀತಿ ಮಾಡ್ಕೋಬಹುದು? ಆ ರೀತಿ ಮಾಡೋಕೆ ಆಗಲ್ಲ, ಯಾಕೆ ಅಂದ್ರೆ ಇದರ ಒಂದು ನಾವೇನು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಮರಿಯಾಗೋ ಟೈಮ್ 28 ದಿವಸ, ಆದ್ರೆ ಕೋಳಲ್ಲಿ ಕಾವು ಕೊಡೋ ಅವಶ್ಯ 21 ದಿವಸ. ಹಾಗಾಗಿ ನಮ್ಮ ಕೋಳಿ ಮೊಟ್ಟೆ ಕೆಳಗೆ ಇಟ್ಟರೆ ನಾವು ಮರಿ ಆಗೋದು ಕಷ್ಟ ಆಗುತ್ತೆ. ಇವು ಕಾವು ಕೂತ್ಕೊಳ್ಳಲ್ಲ, ಇವು ಕಾವಿಗೆ ಕೂತ್ಕೊಳ್ಳಲ್ಲ. ಈ ಅಭಿವೃದ್ಧಿ ಹೊಂದಿರತಕ್ಕಂಥ ಯಾವ್ಯಾವ ತಳಿಗಳು ಕಾವು ಕೊಡೋ ಅಂಶನ ತೆಗೆದು ಬಿಟ್ಟಿರ್ತೀವಿ, ಸೆಲೆಕ್ಟ್ ಮಾಡಿರ್ತೀವಲ್ಲ, ಹಾಗಾಗಿ ಅವು ಕಾವು ಕೂರೋ ಅಂಶ ಇರಲ್ಲ ಅದ್ರಲ್ಲಿ. ಈಗ ಕೇರಳದ ಸ್ಥಳೀಯ ತಳಿಗಳು ಅಂದ್ರಲ್ಲ, ಅವು ಕೇರಳದ ಸ್ಥಳೀಯ ತಳಿಗಳು ಕೂತ್ಕೊಳ್ಳಲ್ಲ. ಅವನ್ನು ಚಾರಾ ಚಂಬಲಿ ಅಂತ ನಾವು ಹೇಳಿದ್ವಲ್ಲ, ಅದನ್ನು ಅಭಿವೃದ್ಧಿ ಮಾಡಿರೋದ್ರಿಂದ ಅವು ಕೂರೋದಿಲ್ಲ. ನಾವು ಅವು ಕೂರೋದಿಲ್ಲ, ಕೃತಕ ರೀತಿಯಲ್ಲೇ ಕಾವು ಕೊಟ್ಟು ಮಾಡಬೇಕಾಗುತ್ತೆ. ಇನ್ನೊಂದು ವಿಶೇಷವಾಗಿ ಗಂಡು ಹೆಣ್ಣು ಹೇಗೆ ಬೇರ್ಪಡಿಸಬೇಕು ಅಂದ್ರೆ ಗಂಡಿನ ಒಂದು ಹಿಂಬದಿ ಪುಕ್ಕ ಅಂತ ಹೇಳ್ತೀವಿ, ಅದನ್ನ ಡ್ರೇಕ್ ಫೆದರ್ ಅಂತ, ನಮ್ಮ ಈ ಕುಡುಗೋಲ್ ತರ ಬಗ್ಗಿರುತ್ತೆ, ಒಂದೇ ಒಂದು ಫೆದರ್ ಇರುತ್ತೆ, ಬಗ್ಗಿರುತ್ತೆ. ಅದು ಗಂಡಿನ ಒಂದು ಕಂಡಿಡಿಯೋದಕ್ಕೆ ಯಾವುದೇ ಬಣ್ಣ ವ್ಯತ್ಯಾಸ ಹುಡ್ಕೋ ಅವಶ್ಯಕತೆ ಇಲ್ಲ. ಎಲ್ಲಿ ಪುಕ್ಕ ಬಗ್ಗಿರುತ್ತೋ ಅದು ಗಂಡಿರುತ್ತೆ, ಪುಕ್ಕ ಸಾಪ ಆಗಿರೋದು ಹೆಣ್ಣು ಕೋಳಿ ಇರುತ್ತೆ. ಆಮೇಲೆ ಹೆಣ್ಣು ಕೋಳಿ ಮಾತ್ರ ಕ್ವಾಕ್ ಕ್ವಾಕ್ ಕ್ವಾಕ್ ಸೌಂಡ್ ಬರೋದು, ಗಂಡು ಕೋಳಿ ಆ ಸೌಂಡ್ ಮಾಡೋದಿಲ್ಲ. ಈಗ ಬಾತುಕೋಳಿ ಸೌಂಡ್ ಅಂದ ತಕ್ಷಣ ನಮಗೆ ನೆನಪಿರೋದು ಕ್ವಾಕ್ ಕ್ವಾಕ್ ಸೌಂಡ್, ಆ ಸೌಂಡ್ ಬರೋದು ಮಾತ್ರ ಹೆಣ್ಣು ಕೋಳಿಲಿ ಮಾತ್ರ, ಗಂಡು ಕೋಳಿ ಚಿಕ್ಕದಾಗಿ ಕ್ರಾ ಕ್ರಾ ಸಣ್ಣ ಸೌಂಡ್ ಬರುತ್ತೆ. ಸೊ ಇದು ರೈತರಿಗೆ ಬಹಳ ಒಂದು ಅನುಕೂಲ ಆಗೋ ಪದ್ಧತಿ. ಬಾತುಕೋಳಿ ಸಾಕಾಣಿಕೆ ಮಾಡಿ ತುಂಬಾ ಹೆಚ್ಚಿನ ಲಾಭ ಪಡೆದಿರ್ತಕ್ಕಂಥವ್ರು ನಮ್ಮ ಕೇರಳ ಮಿತ್ರರಿದ್ದಾರೆ, ನಮ್ಮ ಪಶ್ಚಿಮ ಬಂಗಾಳ ರೈತರಿದ್ದಾರೆ, ನಾರ್ತ್ ಈಸ್ಟ್ ರೈತರಿದ್ದಾರೆ. ಈಗ ನಾನು ಆಗ್ಲೇ ಹೇಳದಂಗೆ ನಮ್ಮಲ್ಲಿ ಡಿಮಾಂಡ್ 2 ತಿಂಗಳು ಕಾಯ್ತಾರೆ, ಪಾಪ ಹಣ ಕಟ್ಟಿ 2 ತಿಂಗಳು ಕಾಯ್ತಾರೆ. ಆದ್ರೆ ನಮ್ಮಲ್ಲಿ ರೈತರು ತರಬೇತಿಗೆ ಸಹ ಬರಬಹುದು. ತರಬೇತಿ ಹೇಗೆ ಅಂದ್ರೆ ನಮ್ಮಲ್ಲಿ ಗುಂಪುಗಾರಿಕೆಯಿಂದ ತರಬೇತಿ ಕೊಡ್ತೀವಿ, ಅಂದ್ರೆ 20 ಜನ ಮಿನಿಮಮ್ ಬರಬೇಕು. ನೇರವಾಗಿ ಬಂದ್ರೆ ಪದ್ಧತಿ ಟ್ರೈನಿಂಗ್ ಕೊಡೋ ಕಷ್ಟ ಆಗುತ್ತೆ. ಬಟ್ ಸರ್ಕಾರಿ ಸಂಸ್ಥೆಗಳು ನಿಮ್ಮ ಹತ್ತಿರದ ಜಿಲ್ಲೆಯಲ್ಲಿ ಉಪನಿರ್ದೇಶಕರನ್ನು ಸಂಪರ್ಕ ಪಟ್ಟರೆ ಆ ಜಿಲ್ಲೆಯ ಉಪನಿರ್ದೇಶಕರು ನಮಗೆ ಪತ್ರ ಬರೀತಾರೆ, ಹಿಂಗೆ 20 ಜನ ನಾವು ರೈತರು, ಪಶುಪಾಲನಾ ಇಲಾಖೆ ಉಪನಿರ್ದೇಶಕ, ಪಶುಪಾಲನಾ ಇಲಾಖೆ ಉಪನಿರ್ದೇಶಕರು ಅವರು ಕಳಿಸ್ಕೊಡ್ಬೋದು. ಅಥವಾ ಸ್ವಸಹಾಯ ಗುಂಪುಗಳು ಬರೀಬಹುದು, ನೇರವಾಗಿ ಸ್ವಸಹಾಯ ಗುಂಪುಗಳು, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ಇವರುಗಳು ನಮ್ಗೆ ಪತ್ರ ಬರೆದ್ರು, ಅದರಲ್ಲಿ ನಾವು ಒಂದು ದಿನಕ್ಕೆ 100 ರೂಪಾಯಿ ಅವರಿಗೆ ಸ್ವದಾಯ ಧನನು ಕೊಡ್ತೇವೆ, ಶಿಷ್ಯವೇತನ ಸ್ಕಾಲರ್ಶಿಪ್ ಅಥವಾ ಸ್ಟೈಫಂಡ್ ಅಂತ ಹೇಳ್ತೀವಲ್ಲ, ಆ ಒಂದು ದಿನಕ್ಕೆ 100 ರೂಪಾಯಿ ಕೊಡ್ತೇವೆ. ಮತ್ತು 6 ದಿನ ನಮ್ಮಲ್ಲೇ ಇರಬಹುದು, ಊಟದ ವ್ಯವಸ್ಥೆ ಇರೋದಿಲ್ಲ, ಊಟಕ್ಕೆ ನಾವು ಆ ಹಣ ನಾವೇನು 100 ರೂಪಾಯಿ ಕೊಟ್ಟಿರ್ತೀವಲ್ಲ ಅದನ್ನ ಬಳಸ್ಕೋಬಹುದು. ತಂಗೋದಕ್ಕೆ ವ್ಯವಸ್ಥೆ ಕೊಡ್ತೇವೆ, ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅವರೇ ಖರ್ಚಿಟ್ಕೊಂಡು ಬರಬೇಕು. ಬಟ್ ಸರ್ಕಾರಿ ಸಂಸ್ಥೆಗಳಿಂದ ಮತ್ತು ಎನ್ ಜಿ ಒಗಳಿಂದ ಬಂದು ನಮ್ಮಲ್ಲಿ ಎಲ್ಲಾ ಪದ್ಧತಿಗಳು, ಕೋಳಿ ಸಾಕಾಣಿಕೆ ಇರ್ಬೋದು, ಟರ್ಕಿ ಸಾಕಾಣಿಕೆ ಇರ್ಬೋದು, ಅಥವಾ ಬಾತುಕೋಳಿ ಸಾಕಾಣಿಕೆ, ಆಗ ಇತ್ತೀಚಿಂದ ಇಮು ಬಂದಿದೆ, ಇದರನ್ನು ಸಹ ನಾವು ಪದ್ಧತಿ ಕೊಡ್ತೇವೆ. ನಮ್ಮಲ್ಲಿ ಇಮು ಸಹ ಇದೆ, ಇಮು ಸುಮಾರು 30 ಜೋಡಿ ಇಮು ಕಳೆದ 2 ತಿಂಗಳಿಂದ ನಾವು ತಂದಿದ್ದೇವೆ. ಇದು ಸಹ ನಮ್ಮ ರೈತರಿಗೆ ಮುಂದೆ ಹೆಚ್ಚಿನ ಅಭಿವೃದ್ಧಿ ಹೊಂದೋಕೆ ಅವಕಾಶ ಇದೆ. ಅದರಿಂದ ಈ ಬಾತುಕೋಳಿ ಸಾಕಾಣಿಕೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ, ಬಹಳ ವಿವರವಾದಂತಹ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾತುಕೋಳಿ ಸಾಕಾಣಿಕೆ ಕುರಿತು ಡಾಕ್ಟರ್ ಪಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನೀಗ ಜನಪದ ಗೀತೆ. ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯಾ. ಕಲ್ಲು ಕಲ್ಲೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಕಲ್ಲು ಕಲ್ಲೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ರಂಗನ್ ಮೇಲಿಂಗಂದ ರೋಕುಳಿಯ ಅಂದ ಉಳ್ಳ ರಂಗನ್ ಮೇಲಿಂಗಂದ ರೋಕುಳಿಯ ಕಲ್ಲು ಕಲ್ಲೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ನಮ್ಮ ಬಲ್ಲಿದ ರಂಗನ್ ಬಲ್ಲಿ